ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರ. ಗ್ರಾಮಾಂತರಂಗ ಸರ್ವಶ್ರೇಷ್ಠ ರೈತನ ಬಹುಮಾನ ದೊರೆಯುತ್ತದೆ ಹರಿಯಣ್ಣಗೆ. ಇನ್ನು ಎಲ್ಲಿವರೆಗೆ ನಿಮ್ಮ ಸಫಲತೆಯ ಗುಟ್ಟಿನ ಹೇಳಿ. ನನ್ನ ರೈತ ಬಾಂಧವರೇ, ನೀವು ಸಹ ನಿಮ್ಮ ಹೊಲಗಳಲ್ಲಿ ಉತ್ತಮ ಬೆಳೆಯನ್ನು ಬೆಳೆಯಬಹುದು. ಅದು ಹೇಗೆ? ಹೇಗೆಂದ್ರೆ, ಯಾವಾಗ ಯಾವುದೇ ಹೊಲದ ಸಮಸ್ಯೆ ಬಂದಲ್ಲಿ ತಕ್ಷಣ 1800 1800 1551 ಕರೆ ಮಾಡಿ. ಇದು ಯಾವ ನಂಬರ್? ರೈತರ ಕಾಲ್ ಸೆಂಟರ್ದು. ಇಲ್ಲಿ ಹೊಲಗಳ ಎಲ್ಲಾ ಸಮಸ್ಯೆಗಳಿಗೆ ತಕ್ಷಣವೇ ಉಪಾಯ ವಿಶೇಷಜ್ಞರು ಹೇಳ್ತಾರೆ. ಅಲ್ಲಣ್ಣ, ವಿಶೇಷಜ್ಞರು ಅಲ್ಲಿ ಯಾವಾಗೂ ಕೂತಿರ್ತಾರೇನು? ಕೂತಿರ್ತಾರಣ್ಣ, ವರ್ಷದ 365 ದಿನಾಲೂ ಸಿಗ್ತಾರೆ. ಅದು ಸಹ ಬೆಳಗಿನ ಜಾವ 6 ರಾತ್ರಿ 10 ಗಂಟೆವರೆಗೂ. ಆದ್ರಣ್ಣ, ಬಹಳ ತಿನ್ನವರ್ಗ ಮಾತಾಡಿದ್ರೆ ದುಡ್ಡು ಹೆಚ್ಚತ್ತಲ್ವಾ? ಯಾವ ಖರ್ಚು ಇಲ್ಲ. ಮೊಬೈಲ್ ಅಥವಾ ಬೇರೆ ಫೋನ್ ಇಂದ ರೈತರ ಕಾಲ್ ಸೆಂಟರ್ಗೆ ಉಚಿತವಾಗಿ ಕರೆ ಮಾಡಿ. ಸಲಹೆಗೂ ದುಡ್ಡಿಲ್ಲ. ನಿಜವಾಗ್ಲು ರೈತ ಬಾಂಧವರಿ, ಹೊಲಗಳ ಸಮಸ್ಯೆಗಳಿಗೆ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ಇಂದ ರಾಷ್ಟ್ರೀಯ ಹೆಲ್ಪ್ ಲೈನ್ ನಂಬರ್ 1800 1800 1551 ಉಚಿತವಾಗಿ ಕರೆ ಮಾಡಿ. ರೈತರ ಗೆಳೆಯ, ರೈತರ ಕಾಲ್ ಸೆಂಟರ್. ಕಿಸಾನ್ ವಾಣಿ ಗ್ರಾಮಾಂತರಂಗ ಕೇಳ್ತಾ ಇರೋ ಎಲ್ಲ ರೈತ ಮಿತ್ರರಿಗೆ ಶರಣು ಶರಣಾರ್ಥಿಗಳು. ರೈತರ ಮಿತ್ರರೇ, ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಟ್ಟಿ ಮೇಯಿಸುವ ಪದ್ಧತಿ, ಈ ಕುರಿತು ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣಂತ. ನಮಸ್ಕಾರ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಬಳ್ಳಾರಿಯ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಜ್ಞಾನಿಗಳಾದ ಡಾಕ್ಟರ್ ಬಿ ಕೆ ರಮೇಶ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ರೈತ ಬಾಂಧವರೇ, ಆರಂಭಿಕವಾಗಿ ಡಾಕ್ಟರ್ ಬಿ ಕೆ ರಮೇಶ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ನಿಲಯದ ವತಿಯಿಂದ ಹಾರ್ದಿಕವಾದ ಸ್ವಾಗತ. ಡಾಕ್ಟ್ರೇ ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ತಮ್ಮೆಲ್ಲರಿಗೂ ಕೂಡ ಗೊತ್ತು, ನಮ್ಮ ರೈತ ಬಾಂಧವರ ಜೀವನದಲ್ಲಿ ಈ ಪಶುಗಳ ಸಾಕಾಣಿಕೆ ಮತ್ತು ಪಶುಪಾಲನೆ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು ತಮಗೆ ಪ್ರಾಯೋಗಿಕವಾಗಿಯೂ ಕೂಡ ಗೊತ್ತು, ಸ್ವತಃ ಅನುಭವದಿಂದಲೂ ಕೂಡ ಗೊತ್ತು. ಅದು ವಿಶೇಷವಾಗಿ ಈ ಕುರಿ ಸಾಕಾಣಿಕೆ ಹಿಂದಿನ ದಿನಗಳಲ್ಲಿ ಮನೆಗೆ ಒಂದೋ ಎರಡೋ ಇಷ್ಟಕ್ಕೆ ಮಾತ್ರ ಸೀಮಿತವಾಗಿದ್ದಂಥ ಈ ಕುರಿ ಸಾಕಾಣಿಕೆ ಇಂದು ಬೇರೆ ಬೇರೆ ಸ್ಥಳಗಳಲ್ಲಿ ಅವುಗಳನ್ನು ಸಾವಿರಾರು ಸಂಖ್ಯೆಯಲ್ಲಿ ಸಾಕಿ ಸಲಹುವುದರ ಜೊತೆಗೆ ಅವುಗಳದೇ ಆದಂಥ ಒಂದು ಕುಕ್ಕಟ ಉದ್ಯಮವನ್ನಾಗಿಸಿಕೊಳ್ಳುವಲ್ಲಿ ನಮ್ಮ ರೈತ ಬಾಂಧವರು ವಿಶೇಷವಾಗಿ ಅದರಲ್ಲಿ ತೊಡಗಿಕೊಂಡಿರುವಂಥ ಸಂಗತಿಗಳನ್ನು ನಾವು ಕಂಡಿದ್ದೇವೆ ಮತ್ತು ಇವತ್ತಿಗೂ ಕೂಡ ಅದೆಷ್ಟೋ ರೈತರು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಕೂಡ ಪಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ಸಂಚಾರಿ ಕುರಿಗಾಹಿಗಳಾಗಿ ಕುರಿ ಸಾಕಾಣಿಕೆಯನ್ನು ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ವಿನೂತನ ಶೈಲಿಯಲ್ಲಿ ಮತ್ತು ಅನೇಕ ವೈಜ್ಞಾನಿಕ ದೃಷ್ಟಿಯಿಂದ ವೈಜ್ಞಾನಿಕ ಸಲಹೆಗಳ ಮೇರೆಗೆ ಕುರಿಗಳನ್ನು ಸಾಕೋದು ಕಟ್ಟಿ ಹಾಕುವವರು ಒಂದು ಕೊಟ್ಟಿಗೆ ರೂಪದಲ್ಲಿ, ಹೇಗೆ ನಾವು ಹಿಂದೊಮ್ಮೆ ದನಗಳ ಕೊಟ್ಟಿಗೆಯನ್ನು ಮಾಡ್ತಾ ಇದ್ವಿ, ಹಾಗೆ ಇವತ್ತು ಕುರಿ ಸಾಕಾಣಿಕೆಯಲ್ಲಿ ಕೂಡ ಕೊಟ್ಟಿಗೆಗಳನ್ನು ಮಾಡುವಂಥದ್ದು ಮತ್ತು ಅಲ್ಲಿ ಕುರಿ ಹಿಂಡುಗಳನ್ನು ಮಾಡುವಂಥದ್ದು ಹೀಗೆಲ್ಲ ಮಾಡುವಂಥ ಒಂದು ವಿನೂತನ ಶೈಲಿಯ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ, ಈ ವಿಷಯವಾಗಿ ಡಾಕ್ಟರ್ ಬಿ ಕೆ ರಮೇಶ್ ಅವರು ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ಕೊಡಲಿದ್ದಾರೆ. ಡಾಕ್ಟ್ರೇ, ನಮ್ಮ ರೈತ ಬಾಂಧವರ ಜೀವನದಲ್ಲಿ ಈ ಕುರಿ ಸಾಕಾಣಿಕೆ ವಾಣಿಜ್ಯ ದೃಷ್ಟಿಯಿಂದಲೂ ಮತ್ತು ಇನ್ನು ಅವರ ಕೃಷಿ ಜೀವನದ ಮಟ್ಟವನ್ನು ಸುಧಾರಣೆ ಮಾಡುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸುವಂಥದ್ದು ತಮಗೂ ಕೂಡ ಗೊತ್ತು. ವಿಶೇಷವಾಗಿ ಹಿಂದಿನ ಪದ್ಧತಿಗಿಂತ ಇವತ್ತಿನ ವಿನೂತನ ಶೈಲಿಯ ಈ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಹೇಗೆ ಇದು ವಿಭಿನ್ನ ಮತ್ತು ಅಂದಿಗಿಂತ ಇಂದಿಗೆ ಅದೆಷ್ಟು ಸುರಕ್ಷಿತ, ಅದೆಷ್ಟು ಆದಾಯವನ್ನು ತಂದುಕೊಡುವಲ್ಲಿ ನಮ್ಮ ರೈತ ಬಾಂಧವರ ಜೀವನವನ್ನು ಸುಧಾರಿಸುವಲ್ಲಿ ಹೇಗೆಲ್ಲ ತನ್ನ ಪಾತ್ರವನ್ನು ನಿರ್ವಹಿಸುತ್ತೆ ಅನ್ನುವಂಥ ಮಾಹಿತಿ ತಮ್ಮಿಂದ ನಮ್ಮೆಲ್ಲ ರೈತ ಬಾಂಧವರಿಗಾಗಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಸಾಕಷ್ಟು ಒಂದು ಪೀಠಿಕೆಯನ್ನು ಈ ವಿಷಯದ ಬಗ್ಗೆ ತಾವು ಕೇಳಿದ್ರಿ. ಕುರಿ ಸಾಕಾಣಿಕೆ ಸಾಮಾನ್ಯವಾಗಿ ಸಾಂಪ್ರದಾಯಿಕವಾಗಿ ಕುರಿಗಾರಿಗಷ್ಟೇ ಮೀಸಲಾಗಿದ್ದಂಥ ಸಂದರ್ಭಗಳಿತ್ತು. ಆ ಸಂದರ್ಭದಲ್ಲಿ ಕುರಿಗಳನ್ನು ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಎಲ್ಲಿ ಬಯಲಲ್ಲಿ ಮೇಯಿಸ್ತಾ ಮೇವು ಸಿಕ್ಕಂಥ ಸಂದರ್ಭದಲ್ಲಿ ಅವುಗಳು ಚೆನ್ನಾಗಿ ಕೊಪ್ತಾ ಇತ್ತು, ಇಲ್ಲ ಅಂತ ಹೇಳಿದರೆ ಅವುಗಳ ಉತ್ಪಾದನೆಯನ್ನು ಸಹ ಅಷ್ಟು ನಿರೀಕ್ಷಿತ ಮಟ್ಟದಲ್ಲಿ ಇರ್ತಾ ಇರಲಿಲ್ಲ. ಸಾಂಪ್ರದಾಯಿಕ ಕುರಿ ಸಾಕಾಣಿಕೆಯನ್ನು ಹೊರತುಪಡಿಸಿ ಇಂದಿನ ದಿನಗಳಲ್ಲಿ ಅದನ್ನು ವಾಣಿಜ್ಯ ದೃಷ್ಟಿಯಿಂದ ಕುರಿ ಸಾಕಾಣಿಕೆಯನ್ನು ನಾವು ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೇವೆ, ಮತ್ತು ಇದು ಹೆಚ್ಚು ಪ್ರಚಲಿತಕ್ಕೆ ಬರ್ತಾ ಇರತಕ್ಕಂಥ ಒಂದು ಉದ್ಯಮ ಆಗಿದೆ. ಅದರಲ್ಲೂ ಗ್ರಾಮೀಣ ಭಾಗದ ಯುವಕರು ಈ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯನ್ನು ಮಾಡೋದ್ರ ಕಡೆಗೆ ಹೆಚ್ಚು ಒಲವನ್ನು ತೋರಿಸ್ತಾ ಇದ್ದಾರೆ. ಅದಕ್ಕೆ ಬಹಳ ಮುಖ್ಯವಾದಂಥ ಕಾರಣ, ಕುರಿ ಸಾಕಾಣಿಕೆಯನ್ನು ಮಾಡಿದಾಗ ನಾವು ಮಾರಾಟಕ್ಕೆ ಅಂತ ಕುರಿಗಳನ್ನು ತೊಗೊಂಡು ಹೋದಾಗ ಅಲ್ಲಿ ಸಿಗ್ತಕ್ಕಂಥ ಬೆಲೆ, ಈ ಬೆಲೆಯಲ್ಲಿ ಏರಿಳಿತಗಳಿರಲ್ಲ, ಯಾವಾಗಲೂ ಏರು ಗತಿಯನ್ನು ಮಾತ್ರ ನಾವು ನೋಡ್ತೇವೆ, ಇಳಿತ ಕಾಣೋದಿಲ್ಲ ಕುರಿ ಸಾಕಾಣಿಕೆಯಲ್ಲಿ. ಆ ದೃಷ್ಟಿಯಲ್ಲಿ ಒಂದು ಸ್ಥಿರವಾದಂತಹ ಆದಾಯವನ್ನು ಗಳಿಸಲಿಕ್ಕೆ ಈ ಸಾಕಾಣಿಕೆ ಪದ್ಧತಿಯಲ್ಲಿ ಸಾಧ್ಯತೆ ಇದೆ. ಹಾಗಾಗಿ ಈ ಕಟ್ಟಿ ಮೇಯಿಸುವ ಪದ್ಧತಿ, ಅಥವಾ ನಾವು ಸರಳವಾಗಿ ಇದನ್ನು ಕೊಟ್ಟಿಗೆ ಪದ್ಧತಿ ಅಂತಲೂ ಹೇಳ್ಬೋದು, ಅಥವಾ ಇಂಗ್ಲೀಷ್ನಲ್ಲಿ ಸ್ಟಾಲ್ ಫೀಡಿಂಗ್ ಅಂತ ಹೇಳ್ತೀವಿ, ಈ ಸ್ಟಾಲ್ ಫೀಡಿಂಗನ್ನು ಇತ್ತೀಚಿನ ದಿನಗಳಲ್ಲಿ ಅನೇಕ ಯುವಕರು ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಮೊದಲು ಕುರಿಗಾರರು ಕೆಲವು ವರ್ಗದವರಿಗೆ ಮಾತ್ರ ಸೀಮಿತವಾಗಿದ್ದಂತಹ ಕುರಿ ಸಾಕಾಣಿಕೆ ಇಂದು ಎಲ್ಲ ಜಾತಿ ಧರ್ಮಗಳನ್ನು ಮೀರಿ ಒಂದು ಉದ್ಯೋಗವಾಗಿ ಪರಿಗಣಿಸಲ್ಪಟ್ಟು ಕುರಿ ಸಾಕಾಣಿಕೆಯನ್ನು ಕೈಗೊಳ್ತಾ ಇರತಕ್ಕಂತಹ ಒಂದು ಸಂದರ್ಭಗಳನ್ನು ನಾವು ನೋಡ್ತಾ ಇದ್ದೇವೆ. ಡಾಕ್ಟ್ರೆ, ಎಲ್ಲೋ ಹಿಂದೊಮ್ಮೆ ಕುಲಕಸುವಾಗಿ ಅಥವಾ ಮನೆ ಕಸುವಾಗಿದ್ದಂಥದ್ದು ಇವತ್ತು ಆದಾಯದ ದೃಷ್ಟಿಯಿಂದಲೋ ಅಥವಾ ಜೀವನ ಮಟ್ಟವನ್ನು ಸುಧಾರಿಸ್ಕೊಳ್ಳಲಿಕ್ಕೆ, ಇನ್ನೂ ವಿಶೇಷವಾಗಿ ಹೇಳೋದಾದರೆ ಅದೆಷ್ಟೋ ಯುವಕ ಯುವತಿಯರು ಈ ಪದ್ಧತಿಯೆಡೆಗೆ ತಿರುಗಿ ನೋಡ್ತಾ ಇದ್ದಾರೆ, ಒಂದು ಸಂತೋಷದ ಸಂಗತಿ. ಆದರೆ ವಿಶೇಷವಾಗಿ ಹಿಂದಿನ ದಿನಗಳಿಗಿಂತ ವಿಭಿನ್ನವಾದಂಥ ಪದ್ಧತಿಯನ್ನು ಇವತ್ತು ತಾವು ಪರಿಚಯಿಸಿದ್ದೀರಿ, ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ. ಇದು ಎಷ್ಟು ಸುರಕ್ಷಿತ ಮತ್ತು ಇದು ಎಷ್ಟು ಮಟ್ಟಿಗೆ ಆದಾಯವನ್ನು ತಂದುಕೊಡುತ್ತೆ ಅನ್ನುವಂಥ ವಿಚಾರ ಭಾಳ ಮುಖ್ಯ ಪ್ರಶ್ನೆ. ಕಾರಣ ಈ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಸಾಕಾಣಿಕೆಯನ್ನು ಮಾಡಬೇಕಾದ್ರೆ ಕೆಲವು ಅಂಶಗಳನ್ನು ರೈತರು ಗಣನೆಗೆ ತಗೊಳ್ಬೇಕು. ಅದರಲ್ಲಿ ಬಹಳ ಮುಖ್ಯವಾಗಿ ಯಾವ ತಳಿಯನ್ನು ಸಾಕಬೇಕು ಅನ್ನೋದು. ಸಾಮಾನ್ಯವಾಗಿ ನಾವು ಈ ಪ್ರದೇಶದಲ್ಲೇ ಇರತಕ್ಕಂತಹ ತಳಿಗಳನ್ನು ಸಾಕಿದರೆ ಹೆಚ್ಚು ಸೂಕ್ತ. ಕಾರಣ ಈ ವಾತಾವರಣಕ್ಕೆ ಸುಲಭವಾಗಿ ಹೊಂದ್ಕೊಳ್ತವೆ, ಹಾಗಾಗಿ ಅವುಗಳನ್ನು ನೋಡ್ಕೊಳ್ಳೋದು, ಅವುಗಳಿಗೆ ಯಾವುದೇ ಕಾಯಿಲೆಗಳು ಬರದ ಹಾಗೆ ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಸುಲಭ, ಒಂದು. ಎರಡನೇದಾಗಿ ಬಹಳ ಮುಖ್ಯವಾಗಿ ನಾವು ಮಾರುಕಟ್ಟೆಯನ್ನು ಸಹ ನೋಡಬೇಕಾಗ್ತದೆ. ಉದಾಹರಣೆಗೆ ಈ ಕೆಲವು ತಳಿಗಳ ಬಗ್ಗೆ ನಾವು ಉದಾಹರಣೆ ಕೊಡ್ತಾ ಹೋಗ್ಬೋದು. ನಮ್ಮ ಬಳ್ಳಾರಿ ಭಾಗದಲ್ಲೇ ಎರಡು ಭಾಗಗಳನ್ನಾಗಿ ಗುರುತಿಸ್ಬೋದು. ಒಂದು ಈ ಬಳ್ಳಾರಿ ಹೊಸಪೇಟೆ ಸಿರುಗುಪ್ಪ ಭಾಗದ ಒಂದು ಪ್ರದೇಶ, ಮತ್ತು ಇನ್ನು ಈ ಕಡೆ ಕೂಡ್ಲಿಗಿ ಹಗರಿಬೊಮ್ಮನಹಳ್ಳಿ ಹೂವಿನಡಗಲಿಯ ಪ್ರದೇಶ, ಸಂಡೂರು ಈ ಎರಡು ಮಧ್ಯ ಭಾಗದಲ್ಲಿ ಬರುತ್ತೆ ಅಂತ ಹೇಳ್ಕೊಳ್ಬೋದು ನಾವು. ಕಾರಣ ಇದನ್ನು ನಾನು ಗುರುತಿಸಿದ ಬಹಳ ಮುಖ್ಯ ಕಾರಣ ಅಂತ ಹೇಳಿದರೆ, ವಾಣಿಜ್ಯ ದೃಷ್ಟಿಯಿಂದ ನೋಡಿದಾಗ ನಾವು ಈ ಎರಡು ತಳಿಗಳನ್ನು ನಾನಿಲ್ಲಿ ಹೆಸರಿಸಲಿಕ್ಕೆ ಇಷ್ಟಪಡ್ತೇನೆ. ಒಂದು ಕೆಂಗುರಿ ಅಂತ ಹೇಳ್ತೇವೆ, ಅದನ್ನು ನಾವು ಭಾರತೀಯ ದೇಶಾದ್ಯಂತ ಅದನ್ನು ಸಿಂಧನೂರು ಕುರಿ ಅಂತ ಕರೀತೇವೆ. ಇಡೀ ಮೈಬಣ್ಣ ಕೆಂಪಾಗಿರ್ತಕ್ಕಂತಹ ಕುರಿ ಸಿಂಧನೂರು ಕುರಿ ಅಂತ ಹೇಳಿ ನಮ್ಮ ದೇಶದಲ್ಲೇ ಹೆಸರುವಾಸಿಯಾದಂತಹ ತಳಿ, ಮತ್ತು ಹೆಚ್ಚು ಮಾಂಸವನ್ನು ಕೊಡ್ತಕ್ಕಂಥ ತಳಿ. ನಿಗದಿತ ಅವಧಿಯಲ್ಲಿ ಅಂದರೆ ಮಾರುಕಟ್ಟೆ ವಯಸ್ಸು 12ನೇ ತಿಂಗಳಿಗೆ ಅಧಿಕ ಮಾಂಸದ ಇಳುವರಿಯನ್ನು ಕೊಡ್ತಕ್ಕಂಥ ಕ್ಷಮತೆ ಈ ಸಿಂಧನೂರು ತಳಿಗಿದೆ. ಪ್ರತಿ ಸೋಮವಾರ ಸಿಂಧನೂರಿನಲ್ಲಿ ಇದೇ ವಿಶೇಷವಾಗಿ ಇದೇ ತಳಿಯ ಸಂತೆ ನಡೆಯುತ್ತೆ. ಅಲ್ಲಿ ಸಾವಿರಾರು ಕುರಿಗಳು ಪ್ರತಿ ವಾರವೂ ಮಾರಾಟ ಆಗ್ತವೆ, ಮತ್ತು ಕೋಟಿಗಟ್ಟಲೆ ವ್ಯವಹಾರ ಒಂದು ತಿಂಗಳಲ್ಲೇ ಆಗ್ತದೆ ಈ ಬರೀ ಕುರಿ ಸಂತೆಯಿಂದಲೇ. ಈ ತಳಿಯನ್ನು ತಗೊಳ್ಳಿಕ್ಕೆ ಈ ದಿನ ನಾವು ನೋಡಿದ್ರೆ ತಮಿಳುನಾಡಿನಿಂದ, ಹೈದರಾಬಾದಿನಿಂದ, ಅಷ್ಟೇಕೆ ರಾಜಸ್ಥಾನದಿಂದ ಅನೇಕ ರೈತರು ಬಂದು ಈ ತಳಿಯನ್ನು ತಗೊಂಡೋಗಿ ಸಾಕ್ತಾ ಇರೋದನ್ನು ನೋಡ್ತೇವೆ. ಇತ್ತೀಚಿನ ಒಂದು ವರದಿಯ ಪ್ರಕಾರ ಬೆಂಗಳೂರು ಭಾಗದಲ್ಲೂ ಸಹ ಬನ್ನೂರು ಕುರಿಯನ್ನು ಹೊರಗೆ ಹಾಕಿ ಈ ತಳಿ ಹೆಚ್ಚು ಹೆಸರು ಪಡಿತಾ ಇರೋದನ್ನು ನಾವು ಸಿಂಧನೂರು ಕುರಿಯ ಬಗ್ಗೆ ಕೇಳ್ತೇವೆ. ಈ ಸಿಂಧನೂರು ಕುರಿಯನ್ನು ಎಲ್ಲಿ ಸಾಕಬೇಕು ಅಂತ ನೋಡ್ತಾ ಹೋದಾಗ ಅದಕ್ಕೆ ಮಾರುಕಟ್ಟೆ, ನಾವು ಸ್ಥಳೀಯ ಮಾರುಕಟ್ಟೆಗೆ ಬಂದರೆ ಬಳ್ಳಾರಿ ಭಾಗದಲ್ಲಿ, ಶಿರಗುಪ್ಪ ಭಾಗದಲ್ಲಿ, ಮತ್ತು ಹೊಸಪೇಟೆ ಭಾಗದಲ್ಲಿ ಇದಕ್ಕೆ ಹೆಚ್ಚು ಬೇಡಿಕೆ ಇದೆ. ಯಾಕೆಂದರೆ ಇಲ್ಲಿ ಯಾರು ಮಾಂಸಾಹಾರಿಗಳಿದ್ದಾರೆ ಈ ಭಾಗದ ಜನ, ಅವರು ತಮ್ಮ ಖಾದ್ಯಗಳನ್ನು ತಯಾರಿಸುವಾಗ ಮಾಂಸ ಸ್ವಲ್ಪ ಹೆಚ್ಚು ಮೃದುವಾಗಿರಲಿ ಅನ್ನೋದನ್ನು ಬಯಸ್ತಾರೆ. ಹೆಚ್ಚು ಕೊಬ್ಬಿರಬಾರ್ದು, ಮೃದುವಾಗಿರಬೇಕು. ಆ ದೃಷ್ಟಿಯಲ್ಲಿ ಈ ಸಿಂಧನೂರು ಕುರಿಯ ತಳಿಯ ಬೆಳವಣಿಗೆ ಅತಿ ವೇಗವಾಗಿರೋದ್ರಿಂದ ಸುಮಾರು 7-8 ತಿಂಗಳಿಗೆ ನಾವು ಮಾರುಕಟ್ಟೆಯನ್ನು ಮಾಡ್ತೇವೆ ಅಂತ ಹೇಳಿದರೂ ಸಹ ಇದು ಒಳ್ಳೆ ತೂಕವನ್ನು ಪಡೆದಿರುತ್ತೆ, ಬೆಳೆದಂತಹ ರೈತನಿಗೆ ಹೆಚ್ಚು ಲಾಭವನ್ನು ಕೊಡುತ್ತೆ, ಜೊತೆಯಲ್ಲಿ ಇದರ ಮಾಂಸ ಮೃದುವಾಗೂ ಇರುತ್ತದೆ, ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಇದನ್ನು ಈ ಭಾಗದ ಜನರು ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ನಾವು ಬಳ್ಳಾರಿ, ಶಿರಗುಪ್ಪ, ಹೊಸಪೇಟೆ, ಸಂಡೂರು ಭಾಗದ ರೈತರು ಅವ್ರ ಮಾರುಕಟ್ಟೆ ಇಲ್ಲಿಗೆ ಸಮೀಪ ಇದೆ ಅಂತ ಹೇಳಿದಾಗ ಸಾಕಬೇಕಾದ್ರೆ ಸಿಂಧನೂರು ಕುರಿಯನ್ನು ತಳಿಯನ್ನು ಈ ಕೊಟ್ಟಿಗೆ ಮೇಯಿಸುವ ಪದ್ಧತಿಯಲ್ಲಿ ಸಾಕೋದು ಹೆಚ್ಚು ಸೂಕ್ತ. ಕಾರಣ ಸುಲಭವಾಗಿ ಮಾರುಕಟ್ಟೆ ಸಿಕ್ಬಿಡ್ತದೆ. ಅದೇನೆ ಈ ತಳಿಯನ್ನು ನಾನು ಮತ್ತೆ ಈ ಹಗರಿಬೊಮ್ಮನಹಳ್ಳಿ ಹೂವಿನಡಗಲಿ ಕೊಡ್ಲಿಗೆ ಭಾಗದವ್ರಿಗೆ ಹೇಳೋದಿಲ್ಲ. ಕಾರಣ ಅಲ್ಲಿನ ಮಾರುಕಟ್ಟೆ ಬೇರೆ ರೀತಿ ಇದೆ. ಅಲ್ಲಿನ ರೈತರು ಹೆಚ್ಚು ಬಲಿತಂಥ ಕುರಿಯನ್ನು ಇಷ್ಟಪಡ್ತಾರೆ, ಅದರಲ್ಲಿ ಹೆಚ್ಚು ಕೊಬ್ಬಿನಂಶ ಇರಬೇಕು ಕುರಿಯಲ್ಲಿ ಅನ್ನೋದನ್ನು ಇಷ್ಟಪಡ್ತಾರೆ. ಆ ದೃಷ್ಟಿಯಿಂದ ಆ ಭಾಗದಲ್ಲಿ ಸಾಕ್ತಕ್ಕಂಥ ರೈತರು ನಮ್ಮದೇ ತಳಿಗಳು, ಮತ್ತು ನಾವು ಬೇರೆ ಹೋಗಬೇಕಾದಂಥ ಅವಶ್ಯಕತೆ ಇಲ್ಲ. ಬಳ್ಳಾರಿ ತಳಿ ಅಥವಾ ದೆಕ್ಕನಿ ತಳಿ ಅಂತ ಹೇಳ್ತೀವಿ, ಕಪ್ಪು ಬಣ್ಣದ ತಳಿಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಈ ತಳಿಗಳನ್ನು ಸಾಕಾಣಿಕೆಯನ್ನು ಮಾಡಬೇಕು. ಹೀಗೆ ಮಾರುಕಟ್ಟೆ ದೃಷ್ಟಿಯಿಂದ ಮತ್ತು ಹವಾಮಾನಗುಣಕ್ಕೆ ಹೊಂದ್ಕೊಳ್ಳುವ ದೃಷ್ಟಿಯಿಂದ ತಳಿಗಳನ್ನು ನಾವು ತಗೊಂಡ್ಬಿಟ್ಟು ಅವುಗಳನ್ನು ಸಾಕಾಣಿಕೆಯನ್ನು ಮಾಡೋದ್ರ ಕಡೆ ರೈತರು ಹೆಚ್ಚು ಗಮನ ಕೊಡಬೇಕು. ಹಾಗಾಗಿ ನಾವು ಕುರಿ ಸಾಕಾಣಿಕೆ ಅಂತ ಬಂದಾಗ ಈ ಭಾಗದ ರೈತರಿಗೆ, ಬಳ್ಳಾರಿ ರೈತರಿಗೆ ನಾವು ಹೊರಗಿನ ಕುರಿಗಳನ್ನು ನೋಡುವ ಅವಶ್ಯಕತೆಯೇ ಇಲ್ಲ. ನಮ್ಮದೇ ಭಾಗದ ಸಿಂಧನೂರು ತಳಿ ಅಥವಾ ಕೆಂಗುರಿ ನಮ್ಮ ಬಳಿ ಇದೆ, ಮತ್ತು ಬಳ್ಳಾರಿ ಮತ್ತು ದೆಕ್ಕನಿ ತಳಿಗಳು ನಮ್ಮದೇ ಭಾಗದ ತಳಿಗಳು ನಮ್ಮ ಜೊತೆಯಲ್ಲಿದ್ದಾವೆ. ಅದರ ಹೊರತಾಗಿ ಇವನ್ ನಾವು ಬನ್ನೂರು ತಳಿಯನ್ನು ಇಲ್ಲಿ ಸಾಕಾಣಿಕೆ ಮಾಡ್ಬೋದಾ ಅಂತ ಅನೇಕ ರೈತರು ಕೇಳ್ತಾರೆ. ಯಾಕೆಂದರೆ ಬನ್ನೂರಿಗೆ ಯಾವಾಗಲೂ ಒಂದು ವಿಶೇಷವಾದ ಒಂದು ಸ್ಥಾನಮಾನ ಇದೆ. ಯಾಕೆಂದರೆ ಬನ್ನೂರು ತಳಿಯ ಮಾಂಸ ಏನಿದೆ, ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಕುರಿ ತಳಿಗಳಿಗೆ ಮಾಂಸಕ್ಕಿಂತ ಹೆಚ್ಚು ರುಚಿಕರವಾದ ಮಾಂಸ. ಕಾರಣ ಅಂತ ಹೇಳಿದರೆ ಅವುಗಳ ಮಾಂಸಖಂಡಗಳ ಮಧ್ಯನೇ ಒಂದು ಸಣ್ಣ ಪ್ರಮಾಣದಲ್ಲಿ ಕೊಬ್ಬಿನ ಶೇಖರಣೆ ಇರೋದು. ಹಾಗಾಗಿ ಖಾದ್ಯಗಳನ್ನು ತಯಾರಿಸಿದಾಗ ಅದು ರುಚಿ ಜಾಸ್ತಿ. ಹಾಗಾಗಿ ಬನ್ನೂರು ಇಡೀ ದೇಶದಲ್ಲೇ ಹೆಸರುವಾಸಿಯಾದಂಥ ತಳಿ. ಸರ್, ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆಯಾ ನಾವು ಇಲ್ಲಿವೆ ಅಂತ ಕೇಳಿದಾಗ, ಬನ್ನೂರು ತಳಿಯನ್ನು ನಾವು ಸಾಮಾನ್ಯವಾಗಿ ಈ ಭಾಗದಲ್ಲಿ ಮಾಡಲಿಕ್ಕೆ ನಾವು ರೈತರಿಗೆ ಹೇಳೋದಿಲ್ಲ. ಕಾರಣ ವಾತಾವರಣ, ನಮ್ಮಲ್ಲಿ ಹೆಚ್ಚು ಬಿಸಿಲಿರೋದ್ರಿಂದ ಬನ್ನೂರು ತಳಿ ಮೈಸೂರು ಭಾಗದ ತಳಿ, ಅಲ್ಲಿ ವಾತಾವರಣ ಸ್ವಲ್ಪ ತಂಪಾಗಿರ್ತದೆ, ಅಲ್ಲಿ ಸುಲಭವಾಗಿ ಹೊಂದ್ಕೊಳ್ತವೆ. ಈ ಭಾಗದಲ್ಲಿ ಸ್ವಲ್ಪ ರೋಗ ರಜನೆಗಳು ಅವುಗಳಿಗೆ ಬರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚು. ಹಾಗಾಗಿ ಆ ತಳಿ ಇಲ್ಲಿಗೆ ಬೇಡ. ಆದರೆ ಆ ಕಟ್ಟಿ ಮೇಯಿಸೋ ಪದ್ಧತಿಗೆ ಅದು ಸಹ ಸುಲಭವಾಗಿ ಹೊಂದ್ಕೊಳ್ತದೆ. ಇನ್ನು ಕುರಿ ಸಾಕಾಣಿಕೆ ಬಗ್ಗೆ ನಾವು ಹೇಳ್ತಾ ಇದ್ರೂ, ಕುರಿ ಮತ್ತು ಮೇಕೆ ಸಾಕಾಣಿಕೆ ಎರಡು ಒಟ್ಟಿಗೆ ಮಾಡ್ಬೋದು. ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಅಂದರೆ ಅದು ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಮೇಕೆ ಸಾಕಾಣಿಕೆಯೂ ಹೌದು. ಎರಡನ್ನು ಒಟ್ಟಿಗೆ ಮಾಡ್ತಕ್ಕಂಥ ಸಂದರ್ಭಗಳನ್ನು ಇದೆ, ರೈತರು ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಸಹ ಮೇಕೆಗಳಿಗೆ ಬಂದಾಗ ಯಾವ ಮೇಕೆ ಹೆಚ್ಚು ಸೂಕ್ತ, ಹೆಚ್ಚು ಕೊಬ್ಬುವಿಕೆಯ ಗುಣ ಇದೆ ಅಂತ ನೋಡ್ತಾ ಹೇಳಿದಾಗ, ಇತ್ತೀಚಿನ ದಿನಗಳಲ್ಲಿ ಒಂದು ರಾಜಸ್ಥಾನದ ಒಂದು ತಳಿ ಇದೆ, ಅದನ್ನು ಶಿರೋಹಿ ತಳಿ ಅಂತ ಹೇಳ್ತೇವೆ. ಅದು ಹೆಚ್ಚು ಕೊಬ್ಬತಕ್ಕಂಥ ಗುಣ ಇದೆ, ಮತ್ತು ರಾಜಸ್ಥಾನದಲ್ಲೂ ಸಹ ನಮ್ಮದೇ ವಾತಾವರಣ ಇರೋದ್ರಿಂದ ಅಲ್ಲಿ ಅದು ಹೊಂದ್ಕೊಳ್ತಾ ಇದೆ ಅಂದರೆ ನಮ್ಮ ಭಾಗ ಸುಲಭವಾಗಿ ಹೊಂದ್ಕೊಳ್ಳುತ್ತೆ. ಆ ದೃಷ್ಟಿಯಿಂದ ಶಿರೋಹಿ ತಳಿಯನ್ನು ಸಾಕೋದ್ರ ಕಡೆಯೂ ಸಹ ರೈತರು ಗಮನ ಹರಿಸ್ತಾ ಇದ್ದಾರೆ. ಈ ಶಿರೋಹಿ ತಳಿಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಕೇಂದ್ರಗಳು, ಉದಾಹರಣೆಗೆ ಕೃಷಿ ಸಂಶೋಧನಾ ಕೇಂದ್ರ ಹಗರಿ ಇರ್ಬೋದು, ಶಿರಗುಪ್ಪ ಕೃಷಿ ಸಂಶೋಧನಾ ಕೇಂದ್ರ, ಇಲ್ಲಿ ಈ ತಳಿಗಳನ್ನು ಸಾಕಾಣಿಕೆಯನ್ನು ಮಾಡ್ತಾರೆ ಮತ್ತು ಗಂಡಿ ತಳಿಗಳನ್ನು ಮಾರಾಟ ಸಹ ಮಾಡ್ತಾರೆ ರೈತರಿಗೆ. ಸೊ ಹೆಚ್ಚಿನ ಮಾಹಿತಿಗಾಗಿ ಆ ಕೇಂದ್ರಗಳನ್ನು ರೈತರು ಯಾವ ಸಂದರ್ಭದಲ್ಲಾದ್ರೂ ಸಂಪರ್ಕ ಮಾಡ್ಬೋದು. ಇನ್ನು ಉಳಿದ ನಮ್ಮ ಮೇಕೆಗಳು ಯಾವುದು ಅಂತ ಹೇಳಿದರೆ, ಶಿರೋಹಿಯ ಹೊರತಾಗಿ ನಂದಿದುರ್ಗ ಅಂತ ನಮ್ಮದೇ ಭಾಗದ ಒಂದು ತಳಿ, ಅದು ಚೆನ್ನಾಗಿ ಹೊಂದ್ಕೊಳ್ತದೆ. ಮತ್ತು ತೆಲಿಚೆರಿ ಮೇಕೆ ಸಹ ಹೆಚ್ಚು ಹೆಸರುವಾಸಿಯಾದಂಥ ಮೇಕೆ, ಮತ್ತು ಈ ಕಟ್ಟಿ ಸಾಕಾಣುವ ಪದ್ಧತಿಗೆ ಸುಲಭವಾಗಿ ಹೊಂದ್ಕೊಳ್ತದೆ. ಮತ್ತು ಬೆಂಗಳೂರಿನಂಥ ಸ್ಥಳಗಳಲ್ಲಿ ಈ ತೆಲಿಚೆರಿ ಮೇಕೆಗೆ ಹೆಚ್ಚು ಬೇಡಿಕೆ ಇದೆ. ಹಾಗಾಗಿ ಅನೇಕ ರೈತರು ತೆಲಿಚೆರಿ ತಳಿಗಳನ್ನು ತಂದು ಇಲ್ಲಿ ಸಾಕಾಣಿಕೆಯನ್ನು ಮಾಡಿ ಅವುಗಳ ಮಾರುಕಟ್ಟೆಯನ್ನು ಅವರು ಬೆಂಗಳೂರಿನಲ್ಲಿ ಒದಗಿಸ್ಕೊಳ್ತಾ ಇದ್ದಾರೆ. ಸೊ ಈ ಸಂದರ್ಭಗಳನ್ನು ಸೃಷ್ಟಿ ಮಾಡಿಕೊಂಡು ನಾವು ತಳಿಗಳನ್ನು ಆಯ್ಕೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಮಾರುಕಟ್ಟೆ ಸ್ಥಳೀಯವಾಗಿದ್ದರೆ ಸ್ಥಳೀಯವಾಗಿ ಸಿಗ್ತಕ್ಕಂತಹ ತಳಿಗಳನ್ನೇ ಸಾಕೋದು ಒಳ್ಳೆಯದು. ಒಂದು ವೇಳೆ ನಮ್ಮ ಮಾರುಕಟ್ಟೆ ವಿಸ್ತಾರವಾಗಿದೆ, ನಾವು ಬೆಂಗಳೂರು ಹೈದರಾಬಾದಿಗೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿದಾಗ ಯಾವುದೇ ತಳಿಗಳನ್ನು ಸಾಕ್ಬೋದಾದಂತಹ ಬಗ್ಗೆ ರೈತರು ಯೋಚನೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದು ತಳಿಗಳ ವಿಚಾರ. ಇನ್ನು ನಾವು ಭಾಳ ಮುಖ್ಯವಾಗಿ ತಳಿಗಳನ್ನು ಆಯ್ಕೆ ಮಾಡಿದ್ಮೇಲೆ ಅವುಗಳು ವಸತಿ ಹೇಗಿರಬೇಕು ಅನ್ನೋದು. ಅವುಗಳನ್ನು ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೀನಿ, ಕಟ್ಟು ಹಾಕಿ ಮೇಯಿಸೋದು. ನೀವು ಕುರಿಗಳನ್ನು ಸಾಕಿ ಒಂದು 100 ಕುರಿನ ನೀನು ಹೊಡ್ಕೊಂಡು ಹೋಗಪ್ಪ ಅಂತ ಹೇಳಿದರೆ ಯಾವ ಯುವಕರು ಮುಂದೆ ಬರಲಿಕ್ಕಿಲ್ಲ. ಯಾಕೆ ಯುವಕರು ಈಗ ಮುಂದೆ ಬರ್ತಾ ಇದ್ದಾರೆ ಅಂದರೆ, ಮನೆಯಲ್ಲೇ ಒಂದು ಸಾಕೋದು, ನಾನೆಲ್ಲೂ ಹೋಗಲಿಕ್ಕಿಲ್ಲ, ಅವುಗಳನ್ನು ಇಲ್ಲೇ ಪೋಷಣೆ ಮಾಡೋದನ್ನೋ ದೃಷ್ಟಿಯಿಂದನೇ ಅವರು ಮುಂದೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಒಂದು ವ್ಯವಸ್ಥಿತವಾದಂಥ ವಸತಿಯನ್ನು ಕೊಡ್ತಕ್ಕಂಥದ್ದು ಬಹಳ ಮುಖ್ಯ. ವ್ಯವಸ್ಥಿತವಾದಂಥ ವಸತಿ ಅಂದ ತಕ್ಷಣ ಹೆಚ್ಚು ಖರ್ಚು ಮಾಡಬೇಕು ಅಂತಲೂ ಇಲ್ಲ. ನೆಲದ ಶುಚಿತ್ವವನ್ನು ಕಾಪಾಡಿಕೊಳ್ಳೋದು ಬಹಳ ಮುಖ್ಯ. ನಾವು ಶುಚಿತ್ವವನ್ನು ಕಾಪಾಡಿಕೊಂಡು ನೆಲ ಯಾವಾಗಲೂ ಒಣಗಿದೆ ಆ ರೀತಿ ನಾವು ಅದನ್ನು ನಿರ್ವಹಣೆ ಮಾಡಿದ್ರೆ ಕುರಿ ರೋಗಗಳನ್ನು ಬರದ ಹಾಗೆ ತಡೆಗಟ್ಟಬಹುದು. ಇದು ಬಹಳ ಮುಖ್ಯವಾದ. ಇನ್ನೊಂದು ಬಹಳ ಮುಖ್ಯವಾಗಿ ಕಟ್ಟಿ ಮೇಯಿಸುವ ಸಾಕಾಣಿಕೆ ಪದ್ಧತಿಯಲ್ಲಿ ನಾವು ಕುರಿಗಳಿಗೆ ಮೇವು ಹಾಕಲಿಕ್ಕೆ ನಾವು ಗೋದಲಿಗಳನ್ನು ನಿರ್ಮಿಸ್ಕೊಂಡಿರ್ತೀವಿ. ಸಾಮಾನ್ಯವಾಗಿ ಅಲ್ಲಿ ಮೇವನ್ನು ಹಾಕ್ತೀವಿ. ನಾವು ಸಾಮಾನ್ಯವಾಗಿ ರೈತರು ಏನು ತಪ್ಪು ಮಾಡೋದನ್ನು ನೋಡ್ತೀವಿ ಅಂತ ಹೇಳಿದರೆ, ಕುರಿಗಳು ಮೇಯಬೇಕಾದ್ರೆ ಕೆಲವು ಕುರಿಗಳು ಗೋದಲಿಗಳ ಮೇಲೆ ಹತ್ಬಿಟ್ಟಿರ್ತವೆ, ಅದ್ರ ಮೇಲೆ ಹತ್ತಿ ಮೇ ತಿಂತಿರ್ತವೆ, ಅವುಗಳ ಹಿಕ್ಕೆಯನ್ನು ಅಲ್ಲೇ ಹಾಕ್ತವೆ. ಹೀಗಿದ್ದಾಗ ರೋಗ ಪ್ರಸಾರ ಆಗುವ ಸಾಧ್ಯತೆಗಳಿರ್ತವೆ. ಬಹಳ ಮುಖ್ಯವಾಗಿ ರೈತರು ಮಾಡಬೇಕಾದಂಥ ನಿರ್ವಹಣೆ ಅಂತ ಹೇಳಿದರೆ, ಕುರಿಗಳಿಗೂ ಅವುಗಳ ತಲೆಗಳನ್ನು ಹಾಕಿ ಆ ಗೋದಲಿಯಿಂದ ಮೇವನ್ನು ಮಾತ್ರ ತಿನ್ನಬೇಕು, ಆ ವ್ಯವಸ್ಥೆ ಇರಬೇಕು. ಅವುಗಳ ಮೇಲೆ ಹತ್ತಲಿಕ್ಕೆ ಅವುಗಳಿಗೆ ಅವಕಾಶ ಇರದಿರ್ತಕ್ಕಂತಹ ಸಣ್ಣ ಅಳವಡಿಕೆಗಳನ್ನು ಮಾಡಿಕೊಂಡು ನಾವು ಕುರಿ ಸಾಕಾಣಿಕೆಯನ್ನು ಒಂದು ಸಣ್ಣ ಕಡಿಮೆ ಖರ್ಚಿನ ಮನೆಯನ್ನು ಕಟ್ಟು ಸಹ ಕುರಿ ಸಾಕಾಣಿಕೆಯನ್ನು ಮಾಡ್ಬೋದು. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚು ಸ್ಥಿತಿವಂತರು ಅಥವಾ ಹೆಚ್ಚಿನ ದಿನವರೆಗೆ ಇದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಬೇಕು ಅನ್ನೋತಕ್ಕಂತಹ ಯುವಕರು ಈ ಅಟ್ಟದ ಮಾದರಿಯ ಮನೆಗಳನ್ನು ಈ ಕಟ್ಟಿ ಮೇಯಿಸುವ ಕುರಿ ಸಾಕಾಣಿಕೆಗೆ ಬಳಸ್ತಾ ಇದ್ದಾರೆ. ಅಟ್ಟದ ಮಾದರಿಯ ಮನೆ ಅಂತ ಹೇಳಿದರೆ ನೆಲಮಟ್ಟದಿಂದ ಸುಮಾರು 4-5 feet ಮೇಲ್ಭಾಗದಲ್ಲಿ ಅದರ ನೆಲ ಇರುತ್ತೆ. ಆ ನೆಲವನ್ನು ಹೇಗೆ ನಿರ್ಮಿಸಿಕೊಂಡಿರ್ತಾರೆ ಅಂತ ಹೇಳಿದರೆ ಈ ಮರದ ದಿಮ್ಮಿಗಳನ್ನು ಬಳಸಿ ಒಂದು ಸಣ್ಣ ಗ್ಯಾಪನ್ನು ಅಂದರೆ ಒಂದು ಸಣ್ಣ ಸಂದನ್ನು ಒಂದೊಂದು ಮರದ ದಬ್ಬೆಯ ಮಧ್ಯನೂ ಬಿಟ್ಟಿರ್ತಾರೆ. ಆ ಸಂದ ಎಷ್ಟಿರುತ್ತೆ ಅಂತ ಹೇಳಿದರೆ 1/2 inch ಇರ್ತದೆ. ಅದು ಹೇಗಿರಬೇಕು ಅಂತ ಹೇಳಿದರೆ ಕುರಿಯ ಸಣ್ಣ ಕುರಿಯ ಕಾಲುಗಳು ಅದರಲ್ಲಿ ಸಿಗಾಗಿಕೊಳ್ಬಾರ್ದು, ಸುಲಭವಾಗಿ ಓಡಾಡಾಗಿರಬೇಕು. ಆದರೆ ಆ ಸಂದಿನ ಮೂಲಕ ಅವುಗಳು ಹಾಕ್ತಕ್ಕಂಥ ಹಿಕ್ಕೆ ಮತ್ತು ಮೂತ್ರ ಸುಲಭವಾಗಿ ಕೆಳಗೆ ಬೀಳಬೇಕು. ಹೀಗಾಗೋದ್ರಿಂದ ಯಾವಾಗಲೂ ಆ ನೆಲಹಾಸು ಏನಿರ್ತದೆ ಯಾವಾಗಲೂ ಒಣಗಿರ್ತದೆ. ಹಾಗಾಗಿ ಕುರಿಗಳಿಗೆ ರೋಗ ಬರದೇ ಇರತಕ್ಕಂತಹ ರೀತಿಯಲ್ಲಿ ಅವುಗಳನ್ನು ನಿರ್ವಹಣೆ ಮಾಡ್ಬೋದು. ಈ ಒಂದೇ ದೃಷ್ಟಿಯಿಂದ ಈ ಅಟ್ಟದ ಮಾದರಿಯ ಈ ಮನೆಗಳನ್ನು ಇತ್ತೀಚೆಗೆ ನಿರ್ಮಾಣ ಮಾಡ್ತಿದ್ದಾರೆ. ಆದರೆ ಸ್ವಲ್ಪ ಖರ್ಚು ಜಾಸ್ತಿ ಆದರೂ ಸಹ ಇದು ನೀವು ಜಾಸ್ತಿ ದಿನಗಳವರೆಗೆ ಈ ಉದ್ಯಮದಲ್ಲಿ ತೊಡಗ್ತೀರಾ ಅಂತ ಹೇಳಿದರೆ ಈ ಮಾದರಿಯ ಮನೆಗಳನ್ನು ನಿರ್ಮಿಸ್ಕೊಂಡು ಮತ್ತೆ ಆ ನಿರ್ಮಿಸ್ಕೊಳ್ಳುವ ಸಂದರ್ಭದಲ್ಲೂ ಎಲ್ಲಿ ಖರ್ಚನ್ನು ಕಡಿಮೆ ಮಾಡ್ಕೊಳ್ಬೋದು ಅಂತ ಹೇಳಿ ಸುತ್ತಮುತ್ತ ಇರ್ತಕ್ಕಂಥ ರೈತರ ಬಳಿಯಲ್ಲೂ ಸಹ ನೋಡಿ ತಿಳ್ಕೊಂಡು ನಂತರ ನಿರ್ವಹಿಸ್ಕೊಂಡ್ರೆ ಇದು ಹೆಚ್ಚು ಸೂಕ್ತ. ಅಂದರೆ ಮನೆಯಲ್ಲಿ ಶುಚಿತ್ವ ಕಾಪಾಡಿಕೊಂಡು ಅವುಗಳಿಗೆ ಪೂರಕವಾದಂಥ ಆಹಾರವನ್ನು ಕೊಟ್ಟಿಗೆಯಲ್ಲೇ ಕೊಡೋದ್ರಿಂದ ಅವುಗಳನ್ನು ನಾವು ಒಳ್ಳೆಯ ರೀತಿಯಲ್ಲಿ ಕೊಬ್ಬಿಸ್ಲಿಕ್ಕೆ ಸಾಧ್ಯತೆ ಇದೆ. ಮಾರುಕಟ್ಟೆ ವಯಸ್ಸಿಗೆ ಅವು ಚೆನ್ನಾಗಿ ಕೊಪ್ತವೆ, ಆಗ ನಮಗೆ ಹೆಚ್ಚು ಲಾಭ ಬರ್ತಕ್ಕಂತಹ ಸಾಧ್ಯತೆ ಇದೆ. ಇನ್ನು ಕುರಿ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆ ಮಾಡಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದ್ರೆ ಅವುಗಳಿಗೆ ಮೇವಿನ ಅವಶ್ಯಕತೆ ಇರುತ್ತೆ. ಯಾಕೆಂದರೆ ನಾವು ಹೊರಗೆಲ್ಲೂ ಅವುಗಳನ್ನು ತಗೊಂಡೋಗಿ ಮೇಯಿಸ್ತಾ ಇಲ್ಲ, ನಾವೇ ಮೇವನ್ನು ಬೆಳಿಬೇಕಾದಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಮಾಡ್ತಕ್ಕಂತಹ ರೈತರು ಒಂದಿಷ್ಟು ಭೂಮಿಯನ್ನು ಹೊಂದಿದರೆ ಸೂಕ್ತ. 1 acre ಪ್ರದೇಶ ಭೂಮಿಯಲ್ಲಿ ನೀರು ಒಳ್ಳೆ ಭೂಮಿ ಇದ್ದರೆ ಸುಮಾರು 30-35 ಕುರಿಗಳನ್ನು ಸುಲಭವಾಗಿ ಸಾಕ್ಬೋದು. 50 ಕುರಿಗಳವರೆಗೂ ನಾವು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯತೆಗಳಿದೆ. ಯಾವಾಗ ಅಂತ ಹೇಳಿದರೆ ಹಸಿರು ಹುಲ್ಲನ್ನು ಬೆಳೆದು ಅದರ ಜೊತೆಯಲ್ಲಿ ನಾವು ಒಣ ಹುಲ್ಲು ಶೇಂಗಾ ಒಟ್ಟು ಅದನ್ನೆಲ್ಲ ಬಳಸ್ಕೊಂಡ್ರೆ ನಾವು ಭಾಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು. ಹಾಗಾದರೆ ಭೂಮಿ ಇಲ್ಲದೆ ಸಾಕ್ಲಿಕ್ಕಾಗಲ್ವ ಅನ್ನೋದು ಪ್ರಶ್ನೆ ಬರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಕೂಡ್ಲಿಗೆ ಭಾಗದ ಅನೇಕ ರೈತರನ್ನು ನಾವು ನೋಡ್ಬೋದು. ಆ ಭಾಗದ ಅನೇಕ ರೈತರು ಈ ಬರೀ ಶೇಂಗಾ ಒಟ್ಟನ್ನೇ ಬೆಳೆಸಿ ಒಂದಿಷ್ಟು ಬೇರೆ ಸಮತೋಲನ ಆಹಾರವನ್ನು ನೀಡಿ ಕೊಟ್ಟಿ ಮೇಯಿಸುವ ಪದ್ಧತಿಯನ್ನು ಭಾಳ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಮತ್ತು ಹೆಚ್ಚು ಉತ್ಪಾದಕತೆಯನ್ನು ಸಹ ಪಡಿತಾ ಇದ್ದಾರೆ. ಕುರಿ ಮಾಂಸದ ಇಳುವರಿ ತುಂಬ ಚೆನ್ನಾಗಿದೆ, ಹಾಗಾಗಿ ಶೇಂಗಾ ಒಟ್ಟನ್ನು ಕುರಿಗಳು ತುಂಬ ಇಷ್ಟಪಡ್ತಿಂತವೆ. ಮತ್ತು ಅದರಲ್ಲಿ ಪೋಷಕಾಂಶಗಳು ಹೆಚ್ಚಾಗಿರ್ತವೆ. ಶೇಂಗಾ ಒಟ್ಟು ಅಂತ ಹೇಳಿದರೆ ಎಲೆ ಇಡೀ ಗಿಡದ ಭಾಗ ಎಲ್ಲ, ಅದರಲ್ಲಿ ಸ್ವಲ್ಪ ಕಾಳುಗಳು ಸಹ ಬಂದು ಸೇರಿಕೊಂಡಿರುತ್ತೆ. ಸೊ ಇದನ್ನು ಬಳಸೂ ಸಹ ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಹಾಗಿದ್ದಾಗ ಹೊಸದಾಗಿ ನಾನು ಶುರು ಮಾಡಬೇಕು ಅನ್ನೋ ಎಷ್ಟು ಕುರಿಗಳನ್ನು ಸಾಕಬೇಕು ಅನ್ನೋದು ಪ್ರಶ್ನೆ ಬಂದಾಗ ನಾವು ಕುರಿ ಸಾಕಾಣಿಕೆಗೆ ಯಾವಾಗಲೂ ಕಟ್ಟಿ ಮೇಯಿಸೋದು ಜಾಸ್ತಿ ಸಾಕಿದರೆ ಹೆಚ್ಚು ಲಾಭನ ಅನ್ನೋದು ನಮ್ಮ ದೃಷ್ಟಿ ಇರುತ್ತೆ. ಸಾಮಾನ್ಯವಾಗಿ ರೈತರು ಯಾವಾಗಲೂ ನಾನು ಮಾಡ್ತೀನಿ ಅಂದರೆ ಸರ್ ನಾನೊಂದು 300-400 ಮಾಡ್ತೀನಿ ಅಂತ ಹೇಳ್ತಕ್ಕಂಥ ನೋಡ್ತೇವೆ. ಆದರೆ ಮೊದಲು ಮಾಡ್ತಕ್ಕಂಥವ್ರು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಲಿ. ಈ ಉದ್ಯಮದಲ್ಲಿ ಇರ್ತಕ್ಕಂತಹ ಏನು ಕಷ್ಟ ನಷ್ಟಗಳು, ನಿರ್ವಹಣೆಯ ದೃಷ್ಟಿಯಿಂದ ಏನೆಲ್ಲ ನಾವು ಕಲಿಬೇಕು ಅನ್ನೋದನ್ನು ಮೊದಲು ಅರ್ತ್ಕೊಳ್ಬೇಕು. ಆ ದೃಷ್ಟಿಯಿಂದ 15-20 ಅಥವಾ ಹೆಚ್ಚಂದರೆ 25 ಕುರಿಗಳನ್ನು ಮೊದಲು ಸಾಕಲಿ. ಸಾಕಿದ ನಂತರ ಅವುಗಳ ನಿರ್ವಹಣೆ ಹೇಗೆ ಅನ್ನೋದು ತಿಳ್ಕೊಡ್ಲಿ. ಆ ಒಂದು ಸೀಸನ್ನಲ್ಲಿ ಅವ್ರು ಸಾಕಿದ ಮೇಲೆ ಇದನ್ನು ನಿರ್ವಹಿಸ್ಬೋದು ಅಂದಮೇಲೆ ಆ ನಂತರ ಅವುಗಳನ್ನು 50, 100, 200 ಅವುಗಳನ್ನು ಹೆಚ್ಚು ಮಾಡ್ತಕ್ಕಂಥ ಅವಕಾಶ ಇರುತ್ತೆ. ಆದರೆ ಕುರಿಗಳು ಎಷ್ಟು ಸಾಕ್ತೀರಾ ಅನ್ನೋದನ್ನು ನಾವು ಕೇಳಿದಾಗ ಭಾಳ ಮುಖ್ಯವಾಗಿ ನಾವು ನೆನಪಲ್ಲಿಡಬೇಕಾದ್ದು ನಮಗೆ ಅವುಗಳಿಗೆ ಬೇಕಾದಂಥ ಸಂಪೂರ್ಣವಾಗಿ ಅವುಗಳಿಗೆ ಬೇಕಾದ ಎಷ್ಟು ಮೇವನ್ನು ಕೊಡಲಿಕ್ಕೆ ಸಾಧ್ಯತೆ ಇದೆಯೋ ಅಷ್ಟು ಕುರಿಗಳನ್ನು ಸಾಕಬೇಕು. ನಾವು 50 ಕುರಿಗಳಿಗೆ ಮಾತ್ರ ಮೇವಿದೆ ನಮ್ಮಲ್ಲಿ ಅಂತ ಹೇಳಿದರೆ ಅದು 50 ಸೀಮಿತ ಆಗಿರ್ಬೋದು ಅಥವಾ ಒಂದು 10 ಜಾಸ್ತಿ ಮಾಡ್ಕೊಳ್ಬೋದೇ ಹೊರತು 50 ಮೇವಿದ್ದಾಗ 100 ಸಾಕ್ಲಿಕ್ಕೆ ಹೋಗಬಾರ್ದಾಯಿತು. ಆಗ ಎಡವತಕ್ಕಂಥ ಸಾಧ್ಯತೆಗಳಿರ್ತವೆ. ಹಾಗಾಗಿ ಮೇವು ಅನ್ನು ಬೆಳ್ಕೊಳ್ಳೋದು ಬಹಳ ಮುಖ್ಯ ಅನ್ನೋದನ್ನು ಸಹ ಹೇಳ್ತೇವೆ. ಜೊತೆಯಲ್ಲಿ ಒಳ್ಳೆಯ ನೀರಿನ ಸೌಲಭ್ಯ ಸಹ ಇರಬೇಕು. ಇವುಗಳನ್ನು ನಾವು ಗಮನದಲ್ಲಿಟ್ಕೊಂಡು ಕುರಿ ಸಾಕಾಣಿಕೆನ ಶುರು ಮಾಡ್ಕೋಬೋದು. ಡಾಕ್ಟರ್ ತಾವಷ್ಟೆಲ್ಲ ಹೇಳ್ತಾ ಇದ್ರಿ, ಹಾಗೆಯೇ ನಮ್ಮ ಪ್ರಾದೇಶಿಕವಾಗಿ ನಾವು ಮಾತನಾಡೋದಾದ್ರೆ ತಾವು ಹೇಳ್ದಂಗೆ ಈ ಗುಜರಾತಿನ ಶಿರೋಹಿ ತಳಿ ಎಲ್ಲೋ ಒಂದು ಕಡೆ ನಮ್ಮ ಭಾಗಕ್ಕೆ ಇವತ್ತು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು ಪರಿಚಯವನ್ನು ಮಾಡ್ತಾ ಇರುವಂಥದ್ದು ಒಂದು ಕಡೆ ಸಂತೋಷದ ಸಂಗತಿ. ಹಾಗೇ ಮತ್ತೊಂದೆಡೆ ನಮ್ಮದೇ ಆದಂಥ ನಮ್ಮ ನೆಲದ ತಳಿಯಾದಂಥ ಕೆಂಗೂರಿ ತಳಿಗೆ ಪೈಪೋಟಿಯನ್ನು ನೀಡುವ ನಿಟ್ಟಿನಲ್ಲಿ ಇವತ್ತು ಮಾರುಕಟ್ಟೆಗೆ ಒಂದು ಸ್ಪರ್ಧೆಯನ್ನು ಒಡ್ಡುವಂಥ ವಾತಾವರಣ ನಿರ್ಮಾಣವಾಗುತ್ತೆ ಅನ್ನುವಂಥ ಎಲ್ಲವೊಂದು ಕಡೆ ಸಂದೇಹವಾಗ್ತದೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ? ಇದರಲ್ಲೂ ನೀವು ಶಿರೋಹಿ ತಳಿ, ರಾಜಸ್ಥಾನ ತಳಿ, ನಮ್ಮ ಸಿಂಧನೂರು ತಳಿ, ನಮ್ಮ ತಳಿ, ಇದಕ್ಕೆ ಎರಡಕ್ಕೂ ಪೈಪೋಟಿ ಆ ಸಾಧ್ಯತೆಗಳು ಇಲ್ಲ. ಕಾರಣ ನಾನು ಮೊದಲೇ ಹೇಳಿದಾಗೆ ಈಗ ನಮ್ಮ ರಾಜ್ಯದ ದಕ್ಷಿಣ ಭಾಗಗಳಲ್ಲಿ ಬಳ್ಳಾರಿಯನ್ನು ಸೇರಿಕೊಂಡು ಕುರಿ ಮಾಂಸಕ್ಕೆ ಬೇಡಿಕೆ ಜಾಸ್ತಿ. ಸೊ ಕೆಂಗೂರಿಗೆ ಪ್ರಾಮುಖ್ಯತೆ ಇಲ್ಲಿ ಹಾಗೇನೆ ಬಂದ್ಬಿಡ್ತದೆ ಸುಲಭವಾಗಿ. ಅದೇ ನೀವು ಉತ್ತರ ಭಾಗಕ್ಕೆ ಹೋದರೆ, ನಮ್ಮ ಭಾಗದ ಬಿಜಾಪುರ ಆ ಭಾಗಗಳಿಗೆ ಹೋದರೆ ಅಲ್ಲಿ ಮೇಕೆಗೆ ಹೆಚ್ಚು ಪ್ರಿಫರೆನ್ಸ್ ಇದೆ, ಇಷ್ಟಪಡ್ತಾರೆ. ಹಾಗಾಗಿ ಅಲ್ಲಿ ಮೇಕೆ ಸಾಕಾಣಿಕೆಯನ್ನು ಮಾಡಿದ್ರು. ಈ ಎರಡಕ್ಕೂ ಮಾರ್ಕೆಟ್ ಇದೆ ಅಂತ ನೋಡ್ತಾ ಹೇಳಿದಾಗ ಎರಡಕ್ಕೂ ಪ್ರಾಮುಖ್ಯತೆಯನ್ನು ಕೊಟ್ಟು ಎರಡನ್ನೂ ಒಟ್ಟಿಗೆ ಸಾಕಲಿಕ್ಕೆ ಅವಕಾಶ ಇದೆ. ಇಲ್ಲಿ ಯಾವುದೇ ಪೈಪೋಟಿಗೆ ಅವಕಾಶವೇ ಇರಲ್ಲ. ನಿಮ್ಮ ಮಾರುಕಟ್ಟೆ ಹೇಗಿದೆ ಅವುಗಳನ್ನು ಸಾಕಿ. ನಮ್ಮ ಭಾಗದಲ್ಲಿ ನಾವು ಯಾಕೆ ನಮ್ಮ ಭಾಗದ ಮೇಕೆ ತಳಿಗಳು ಒಳ್ಳೆ ಮಾಂಸ ಉತ್ಪಾದನೆಯನ್ನು ಮಾಡ್ತಕ್ಕಂಥ ತಳಿಗಳಲ್ಲ, ಆದ್ದರಿಂದ ನಾವು ಬೇರೆ ಭಾಗದ ತಳಿಗಳನ್ನು ಇಲ್ಲಿ ತಂದಿದ್ದೇವೆ. ನಮ್ಮ ದೇಶದೇ ತಳಿ, ನಾವು ಅದನ್ನು ಪೈಪೋಟಿ ಅಂದ್ಕೊಳ್ಳೋದು ಬೇಡ. ಎಲ್ಲಿ ನಿಮಗೆ ಮಾರುಕಟ್ಟೆ ಚೆನ್ನಾಗಿದೆಯೋ ಅದನ್ನು ಸಾಕಿ. ಆಗಲೇ ನಿಮಗೆ ಹೇಳಿದೆ, ಕೆಂಗುರಿಯನ್ನು ರಾಜಸ್ಥಾನದಲ್ಲೂ ಒಳ್ಳೆ ಕುರಿ ತಳಿಗಳಿದ್ರು ಕೆಂಗುರಿ ರಾಜಸ್ಥಾನಕ್ಕೆ ಹೋಗ್ತಾ ಇದೆ. ತಮಿಳ್ನಾಡಲ್ಲೂ ಒಳ್ಳೆ ಕುರಿ ಮೇಕೆ ತಳಿಗಳಿದ್ರೂ ಸಹ ನಮ್ಮ ಕೆಂಗುರಿ ತಮಿಳ್ನಾಡಿಗೆ ಹೋಗ್ತಿದೆ. ಈ ರೀತಿ ಎಕ್ಸ್ಚೇಂಜ್ ಆಗ್ತಾ ಇದೆ, ತಳಿಗಳೇ ನಾಶ ಆಗಲ್ಲ. ನಮ್ಮ ಭಾಗದಲ್ಲೂ ಈ ತಳಿಗಳನ್ನು ಸಾಕಷ್ಟು ಸಂಖ್ಯೆಯಲ್ಲಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಪೈಪೋಟಿ ಅನ್ನೋದಕ್ಕಿಂತ ಮುಖ್ಯವಾಗಿ ರೈತರು ಅವ್ರಿಗೆ ಯಾವ್ದು ಲಾಭ ಇದೆ ಅದನ್ನು ಸಾಕಲಿ, ವ್ಯವಸ್ಥಿತವಾಗಿ ಸಾಕಲಿ, ಅದನ್ನು ಹೇಳ್ಬೋದು. ಹಾಗೆ ಡಾಕ್ಟರ್, ನಾವು ಹಿಂದಿನ ದಿನಗಳಲ್ಲಿ ಕಾಣ್ತಿದ್ವಿ ನಿರಂತರವಾಗಿ ಈ ಸೈಕ್ಲೋನ್ ಎಫೆಕ್ಟ್ ಆದಾಗ ಇಂಥ ಸಂದರ್ಭದಲ್ಲೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದೇ ದಿನಗಳಲ್ಲಿ ಒಂದೇ ಕ್ಷಣದಲ್ಲಿ ಸಾವಿಗೀಡಾಗ್ತಾಯಿದ್ವು. ರೈತರು ಅಪಾರವಾದ ನಷ್ಟವನ್ನು ಅನುಭವಿಸ್ತಾ ಇದ್ರು. ಆದರೆ ಅದೆಲ್ಲದಕ್ಕೂ ಮಿಗಿಲಾಗಿ ಈ ಒಂದು ಕಟ್ಟಿ ಮೀಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯ ಈ ಕುರಿಗಳ ರಕ್ಷಣೆ, ಅದು ವಿಶೇಷವಾಗಿ ಈ ಆರೋಗ್ಯ ರಕ್ಷಣೆಯನ್ನು ಹೇಗೆ ಮಾಡೋದು, ಮತ್ತು ಈ ಬೇರೆ ಬೇರೆ ರೋಗಗಳಂತೂ ಬರೋದು ಸಹಜ, ಬಂದಂಥ ಸಂದರ್ಭದಲ್ಲಿ ಇವುಗಳ ಒಂದು ಆರೋಗ್ಯವನ್ನು ಕಾಪಾಡುವ ಹೊಣೆ ಪಾಲಕರದ್ದು ಹೇಗಿರಬೇಕಂತೇಳಿ ಮುಖ್ಯವಾದ ಪ್ರಶ್ನೆ ಏನೈತಿದ್ರಿ. ನಾವು ಸಾಂಪ್ರದಾಯಿಕವಾಗಿ ಕುರಿಗಳನ್ನು ಸಾಕುವ ಸಂದರ್ಭದಲ್ಲಿ ನಾವು ನೀವು ಹೇಳಿದಾಗೇ ನೂರಾರು ಸಂಖ್ಯೆಯಲ್ಲಿ ಕುರಿ ಸಿಡಿಲಿಗೆ ಸೆಡ್ದು ಸತ್ತೋಗ್ತಕ್ಕಂಥದ್ದು ಅದನ್ನೆಲ್ಲ ಕೇಳ್ತಾ ಇರ್ತೇವೆ. ಈಗ ನೋಡಿ, ಕಟ್ಟಿ ಮೇಯಿಸುವ ಪದದಲ್ಲಿ ಕುರಿ ಸಾಕಾಣಿಕೆ ಅಂದ ತಕ್ಷಣ ಅವುಗಳಿಗೊಂದು ರಕ್ಷಣೆ ಒದಗಿಸ್ಬಿಟ್ಟಿದ್ದೀವಿ ಅಂತಲೇ ಅರ್ಥ. ಅವುಗಳಿಗೊಂದು ವಸತಿ ಇದೆ, ವಸತಿಯಲ್ಲಿ ನಾವು ರಾತ್ರಿ ಅವುಗಳನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ. ಹಾಗಾಗಿ ಆ ರೀತಿಯ ಸಾವು ನೋವುಗಳನ್ನು ನಾವು ಇಲ್ಲಿ ಅಳವಡಿಕೆಯಲ್ಲೇ ತಪ್ಪಿಸ್ಬಿಡ್ತೀವಿ ಒಂದು. ಅದನ್ನು ಹೊರತಾಗಿಯೂ ಸಹ ಅನೇಕ ರೋಗಗಳು ಕುರಿಗಳಿಗೆ ಬರ್ತದೆ. ಯಾವುದೇ ಜೀವ ಇರತಕ್ಕಂತಹ ಪ್ರಾಣಿಗೆ ರೋಗಗಳು ತಪ್ಪಿದ್ದಲ್ಲ. ಆದರೆ ಬಹಳ ಆಶಾದಾಯಕ ಸಂಗತಿ ಕುರಿ ಸಾಕಾಣಿಕೆಯಲ್ಲಿ ಅಂತ ಹೇಳಿದರೆ, ಕುರಿಗಳಿಗೆ ಬರ್ತಕ್ಕಂಥ ಎಲ್ಲ ಪ್ರಮುಖ ರೋಗಗಳಿಗೆ ಲಸಿಕೆಗಳಿದ್ದವು. ಸೊ ರೈತರು ಮೊದಲೇ ಅವರ ಹತ್ತಿರದ ವೈದ್ಯರನ್ನು ಕಂಡು ಯಾವ ಸಂದರ್ಭದಲ್ಲಿ ಯಾವ ಋತುಮಾನದಲ್ಲಿ ಯಾವ ಕಾಯಿಲೆ ಬರುತ್ತೆ, ನಮ್ಮ ಭಾಗದಲ್ಲಿ ಯಾವ ಕಾಯಿಲೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇದನ್ನು ತಿಳ್ಕೊಂಬಿಟ್ಟು ಮುಂಚಿತವಾಗಿಯೇ ಅವರ ಕುರಿಗಳಿಗೆ ಲಸಿಕೆಗಳನ್ನು ಹಾಕ್ಕೊಂಡ್ರೆ ಯಾವುದೇ ರೋಗ ಬರದ ರೀತಿಯಲ್ಲಿ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ರೈತರು ಮಾಡಬೇಕು. ಉದಾಹರಣೆಗೆ ನಾವು ಕುರಿಗಳಲ್ಲಿ ಸಾಮಾನ್ಯವಾಗಿ ಕರಳು ಬೇನೆ ಅನ್ನೋದನ್ನು ನೋಡ್ತೇವೆ ಮಳೆಗಾಲದಲ್ಲಿ ಬರ್ತಕ್ಕಂಥದ್ದು, ಹಾಗೆಯೇ ಗಂಟ್ಲು ಬೇನೆ ಅದು ಸಹ ಮಳೆಗಾಲದಲ್ಲಿ ಬರ್ತದೆ. ಹಾಗಾದರೆ ಇವುಗಳನ್ನು ಲಸಿಕೆ ಹಾಕುವಾಗ ಹಾಕಬೇಕು. ಮಳೆಗಾಲಕ್ಕೆ ಮುಂಚಿತವಾಗಿಯೇ ರೈತರನ್ನು ನಾವು ವೈದ್ಯರನ್ನು ಕಂಡುಬಿಟ್ಟು ಅವರುಗಳಿಗೆ ಬೇಡಿಕೆಯನ್ನು ಸಲ್ಲಿಸಿ ಲಸಿಕೆಗಳನ್ನು ಹಾಕಿಸ್ಕೊಂಡ್ರೆ ಆ ರೋಗಗಳನ್ನು ಬರೋದಾಗ ತಡೆಗಟ್ಬಿಡ್ಬೋದು. ಒಮ್ಮೆ ತಡೆಗಟ್ಟಿದರೆ ಒಂದು ವರ್ಷದವರೆಗೂ ಅವುಗಳಿಗೆ ರೋಗದ ವಿರುದ್ಧವಾಗಿ ರೋಗ ನಿರೋಧಕ ಶಕ್ತಿ ಇರ್ತದೆ. ಹಾಗಾಗಿ ಮುಂದಿನ ವರ್ಷದವರೆಗೂ ಆ ರೋಗಗಳ ವಿಚಾರವಾಗಿ ಅವರು ನಿರಾತಂಕವಾಗಿ ತಮ್ಮ ಇದನ್ನು ಕಾಯಕವನ್ನು ಮುಂದುವರಿಸ್ಬೋದು. ಸೊ ಆ ದೃಷ್ಟಿಯಲ್ಲಿ ಲಸಿಕೆಗಳನ್ನು ಹಾಕಿಸೋದು ಬಹಳ ಮುಖ್ಯ. ಇನ್ನೊಂದು, ಕುರಿಗಳಲ್ಲಿ ನೀಲಿ ನಾಲಿಗೆ ರೋಗ ಅಂತಿದೆ, ಅದು ಕುರುಡು ನೊಣಗಳು ಅಂತ ಹೇಳ್ತೀವಿ, ಅವುಗಳಿಂದ ಬರುತ್ತೆ, ಕ್ಯುಲಿಕಾಯ್ಡಸ್ ಅಂತ. ಆ ರೋಗಕ್ಕೆ ಮಾತ್ರ ನಮ್ಮಲ್ಲಿ ಸದ್ಯಕ್ಕೆ ಪೂರ್ಣ ಪ್ರಮಾಣದ ಲಸಿಕೆ ಇಲ್ಲ, ಇನ್ನೂ ಅದು ಸಂಶೋಧನೆಯ ಹಂತದಲ್ಲಿದೆ. ಆ ರೋಗಕ್ಕಿಂತ ತಪ್ಪಿಸ್ಕೊಳ್ಳಿಕ್ಕೆ ಬಹಳ ವಿಶೇಷವಾಗಿ ಈ ಸಂದರ್ಭದಲ್ಲಿ ನಾನು ಇದನ್ನು ಹೇಳಲೇಬೇಕು, ಬಳ್ಳಾರಿ ಭಾಗದ ರೈತರು ಏನಿದ್ದಾರೆ, ಬಳ್ಳಾರಿ ಶಿರಗುಪ್ಪನೂ ಸೇರಿಕೊಳ್ಳುತ್ತೆ, ಜೊತೆಯಲ್ಲಿ ಸಿಂಧನೂರು ಗಂಗಾವತಿ ಈ ಭಾಗದ ರೈತರು ಬಯಲಲ್ಲಿ ಸಾಕ್ತಕ್ಕಂಥ ರೈತರು, ಏನು ಅಲೆಮಾರಿಗಳಿದ್ದಾರೆ ಅವರು 500-600 ಕುರಿಗಳಿಗೆ ಸೊಳ್ಳೆ ಪರದೆಗಳ ಹಾಕುವ ಪದ್ಧತಿಯನ್ನು ನೋಡ್ತಾ ಇದ್ದೀವಿ. ಈ ಭಾಗದಲ್ಲಿ ಕಾಣ್ತಕ್ಕಂತಹ ವಿಶೇಷವಾದಂಥ ಅಳವಡಿಕೆ ಇದು, ಮತ್ತು ನಮ್ಮ ದೇಶದ ಯಾವುದೇ ಭಾಗದಲ್ಲೂ ಇದು ಕಾಣಲ್ಲ. ಈ ಭಾಗದ ರೈತರಿಗೆ ಗೊತ್ತಾಗಿದೆ ಸೊಳ್ಳೆ ಪರದೆ ಹಾಕಿದ್ರೆ, ಅವ್ರು ಯಾಕೆ ಹಾಕಿದ್ರು ಕೇಳಿದ್ರೆ ರೈತರಿಗೆ ತಕ್ಷಣ ಹೇಳ್ತಾರೆ, ಯಾಕೆ ಸೊಳ್ಳೆ ಪರದೆ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ, ಸರ್ ರಾತ್ರಿ ಚೆನ್ನಾಗಿ ಮಂಕಂತವ್ ಸರ್, ಬೆಳಗ್ಗೆ ಎದ್ದು ಚೆನ್ನಾಗಿ ಮೇಯ್ತವ್ ಸರ್ ಅಂತ. ಬೆಳವಣಿಗೆ ಚೆನ್ನಾಗಿ ಆಗ್ತಿದೆ ಅನ್ನೋ ದೃಷ್ಟಿಯಲ್ಲಿ ಅವರು ಸೊಳ್ಳೆ ಪರದೆಯನ್ನು ಹಾಕ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಸೊಳ್ಳೆ ಪರದೆ ಹಾಕೋದ್ರಿಂದ ಸಾಮಾನ್ಯವಾಗಿ ರಾತ್ರಿ ಸಂದರ್ಭದಲ್ಲಿ ಸೊಳ್ಳೆಗಳು ಕಚ್ಚಿ ಬರಬಹುದಾದಂತಹ ಈ ನೀಲಿ ನಾಲಿಗೆ ರೋಗ ಸಹ ಅಲ್ಲಿ ಅವ್ರಿಗೆ ಗೊತ್ತಿಲ್ಲದಾಗೆ ನಾವು ತಡೆಗಟ್ಟಂಗೆ ಆಗ್ತದೆ. ಆ ದೃಷ್ಟಿಯಿಂದ ಇತ್ತೀಚಿನ ದಿನಗಳಲ್ಲಿ ನಾವು ನೀಲಿ ನಾಲಿಗೆ ರೋಗವನ್ನು ಹೆಚ್ಚು ನಾವು ನಮ್ಮ ಭಾಗದಲ್ಲಿ ಕಾಣ್ತಾ ಇಲ್ಲ ಅನ್ನೋದನ್ನ ನಾವು ಇಲ್ಲಿ ಉದಾಹರಿಸ್ಬೋದೇನೋ. ಸೊ ಹಾಗಾಗಿ ರೈತರೇ ಮಾಡಿದಂಥ ಕೆಲವು ಅಳವಡಿಕೆಗಳು ಅದು ಸರಿ ಇದೆ ಅಂತ ಹೇಳಿದಾಗ, ವೈಜ್ಞಾನಿಕವಾಗಿದೆ ಅಂತ ಹೇಳಿದಾಗ, ಅದನ್ನು ಎಲ್ಲ ರೈತರು ಅಳವಡಿಸ್ಕೊಂಡ್ರೆ ಇಂತಹ ಅನೇಕ ಉಪಯೋಗಗಳು ಸಹ ನಾವು ಗಳಿಸ್ಲಿಕ್ಕೆ ಸಾಧ್ಯತೆ, ಅಂದರೆ ಅವುಗಳ ಬೆಳವಣಿಗೆ ಚೆನ್ನಾಗುತ್ತೆ ಮತ್ತು ರೋಗಗಳನ್ನು ನಿಯಂತ್ರಣ ಸಹ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇನ್ನು ರೋಗಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಭಾಳ ಮುಖ್ಯವಾಗಿ ಹೇಳಲೇಬೇಕಾದ್ದು, ಕುರಿಗಳಲ್ಲಿ ಸಾಮಾನ್ಯವಾಗಿ ಆಗ್ತಕ್ಕಂಥ ತೊಂದರೆ ಅಂದರೆ ಜಂತಿನಿಂದ ಬಾಧೆ. ಜಂತುಗಳು ಹೊಟ್ಟೆಲಿದ್ದಾವೆ ಅಂದರೆ ಹೊಟ್ಟೆಲಿ ಇನ್ನೊಂದು ಹೊಟ್ಟೆ ಇದೆ ಅಂತ, ಅಂದರೆ ಅವುಗಳು ತಿಂತಕ್ಕಂಥ ಆಹಾರ ಎಲ್ಲ ಜಂತುಗಳು ತೊಗೊಂಡ್ಬಿಟ್ಟು ಅವುಗಳು ಬೆಳೀತಾ ಇರ್ತವೆ, ಇದು ಬೆಳವಣಿಗೆ ಇದ್ರೂ ಸರಿ ಆಗ್ತಾ ಇರಲ್ಲ. ಹಾಗಾಗಿ ಕುರಿಗಳು, ಅದು ಕಟ್ಟಿ ಮೇಯಿಸುವ ಪದ್ಧತಿ ಇರಲಿ ಅಥವಾ ಸಾಂಪ್ರದಾಯಿಕವಾಗಿ ಸಾಕ್ತಕ್ಕಂಥ ಕುರಿಗಳಿರಲಿ, ನಿಯಮಿತವಾಗಿ ವೈದ್ಯರ ಸಲಹೆಯಂತೆ ಪ್ರತಿ 3 ತಿಂಗಳಿಗೆ ಒಂದು ಸರಿ ಅವುಗಳಿಗೆ ಜಂತುನಾಶಕ ಔಷಧಿಯನ್ನು ಹಾಕಿಸ್ಬೇಕು. ಜಂತುನಾಶಕ ಔಷಧಿಯನ್ನು ಹಾಕಿಸ್ಬೇಕಾದ್ರೆ ವೈದ್ಯರ ಸಲಹೆಯನ್ನು ಪಡಿಲೇಬೇಕು. ಕಾರಣ ಅಂತ ಹೇಳಿದರೆ ಪ್ರತಿ ಸರಿ ಒಂದೇ ಜಂತುನಾಶಕ ಔಷಧಿಯನ್ನು ಹಾಕಬಾರ್ದು. ಹಾಗಿದ್ದಾಗ ಜಂತುಗಳು ಸಹ ಔಷಧಿಯ ವಿರುದ್ಧ ಒಂದು ನಿರೋಧಕತೆಯನ್ನು ಬೆಳೆಸ್ಕೊಂಡ್ಬಿಡ್ತವೆ. ಆ ದೃಷ್ಟಿಯಿಂದ ವೈದ್ಯರನ್ನು ಕಂಡೇ ಯಾವ ಔಷಧಿಗಳನ್ನು ಹಾಕಬೇಕು, ಮತ್ತು ಭಾಳ ಮುಖ್ಯವಾಗಿ ಯಾವ ಪ್ರಮಾಣದಲ್ಲಿ ಹಾಕಬೇಕು, ಇದು ಭಾಳ ಮುಖ್ಯ. ಅನೇಕ ವೇಳೆ ನಾವು ನೋಡ್ತೇವೆ ಕುರಿಗಾರರು ಇಲ್ಲ ಕಡಿಮೆ ಪ್ರಮಾಣದಲ್ಲಿ ಹಾಕಿರ್ತಾರೆ ಅವ್ರ ಜಂತುಗಳು ನಾಶನೇ ಆಗಿರೋದಿಲ್ಲ, ಇಲ್ಲ ಹೆಚ್ಚು ಪ್ರಮಾಣದಲ್ಲಾಗಿ ಕೆಲವೊಮ್ಮೆ ಕುರಿಗಳು ಸತ್ತಂತಹ ಸಂದರ್ಭಗಳನ್ನು ನಾವು ನೋಡಿದ್ದೀವಿ. ಹಾಗಾಗಿ ಹತ್ತಿರದಲ್ಲಿಂಥ ವೈದ್ಯರನ್ನು ಕಂಡು ಅವ್ರು ಹಾಕ್ತಕ್ಕಂಥ ಔಷಧಿ ಯಾವ ಪ್ರಮಾಣದಲ್ಲಿ ಇರಬೇಕು ಅನ್ನೋದನ್ನು ತಿಳ್ಕೊಂಡು ಜಂತುನಾಶಕಗಳನ್ನು ನಿಯಮಿತವಾಗಿ ಹಾಕ್ಕೊಂಡ್ರೆ ಕುರಿ ಸಾಕಾಣಿಕೆಯನ್ನು ನಾವು ಭಾಳ ಸುಲಭವಾಗಿ ಮಾಡ್ಬೋದು. ಡಾಕ್ಟರ್, ಇಷ್ಟೆಲ್ಲ ಉಪಯುಕ್ತವಾದ ಮಾಹಿತಿಯ ಆಧಾರಿತ ಈ ಪದ್ಧತಿ, ಕಟ್ಟಿ ಮೇಯಿಸುವ ಪದ್ಧತಿಯಲ್ಲಿ ಕುರಿ ಸಾಕಾಣಿಕೆಯತ್ತ ಇವತ್ತು ಅದೆಷ್ಟೋ ನಮ್ಮ ಯುವಕ ಯುವತಿಯರು ಪದವಿಯನ್ನು ಮುಗಿಸಿ ಸ್ವ ಉದ್ಯೋಗವನ್ನು ತಮ್ಮಿಷ್ಟದಂತೆ ತಮಗೆಟುಕುವ ದರದಲ್ಲಿ ತಮಗೆಟುಕುವ ಒಂದು ಹಂತದಲ್ಲಿ ಗರಿಷ್ಠ ಪ್ರಮಾಣದ ಆದಾಯವನ್ನು ಗಳಿಸಿಕೊಳ್ಳುವಂಥ ಈ ಪದ್ಧತಿಯತ್ತ ನಮ್ಮ ಯುವಕ ಯುವತಿಯರು ತಿರುಗಿ ನೋಡುವಂಥ ಒಂದು ದಿನಗಳು ಇನ್ನು ದೂರವಿಲ್ಲ ಅಂತ ಹೇಳ್ಬೋದು. ಇಂಥ ಒಂದು ಪದ್ಧತಿಯನ್ನು ಮಾಡಬೇಕು ಅಂಥೇಳಿ ಏನೂ ಅರಿಯದ ಒಬ್ಬ ಯುವಕ ಯುವತಿ ಈ ಕ್ಷೇತ್ರಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಒಬ್ಬ ವಿಜ್ಞಾನಿಗಳಾಗಿ ವಿಶೇಷವಾಗಿ ಪಶು ತಜ್ಞರಾಗಿ ಅವರಿಗೆ ನೀವು ನೀಡುವಂಥ ನಿರ್ದೇಶನ, ಸಲಹೆ ಹಾಗೂ ಸೂಚನೆ ಮತ್ತು ಅವರನ್ನು ಈ ಕ್ಷೇತ್ರದತ್ತ ಆಕರ್ಷಿಸಲು ತಮ್ಮ ನುಡಿಗಳು. ಭಾಳ ಒಳ್ಳೆ ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಅದು ಜಾಸ್ತಿ ಆಗ್ಲಿಕ್ಕೆ ಕಾರಣ ಇದರಲ್ಲಿ ಒಳ್ಳೆ ಆದಾಯ ಇದೆ ಅನ್ನೋದು. ಮತ್ತೆ ಕುರಿ ಸಾಕಾಣಿಕೆಯನ್ನು ನಾವು ಯಾವಾಗಲೂ ಹೊಸದಾಗಿ ಶುರು ಮಾಡೋರಿಗೆ ಗಂಡು ಕುರಿ ಮರಿಗಳನ್ನು ಕೊಪ್ಪಿಸಿ ಸಾಕಿ ಅಂತ ಹೇಳ್ತೀವಿ. ಒಂದು ಸಣ್ಣ ಉದಾಹರಣೆ ಹೇಳಿದರೆ ಎಲ್ರಿಗೂ ಆಸಕ್ತಿ ಮೂಡ್ಬೋದು ಅಂತ ನನ್ನ ಆಸೆ. ಏನಂತ ಹೇಳಿದರೆ ಕುರಿಗಳನ್ನು ಸುಮಾರು 3-3.5 ತಿಂಗಳು ವಯಸ್ಸಿನ ನಂತರ ಗಂಡು ಕುರಿಗಳನ್ನು ತರ್ತೀವಿ. ಇದನ್ನು ಅನೇಕ ರೈತರು ನಮ್ಮ ಭಾಗದಲ್ಲೇ ಮಾಡ್ತಾ ಇದ್ದಾರೆ. ಈಗಾಗಲೇ 3.5-4 ತಿಂಗಳ ಕುರಿ ಮರಿಗಳನ್ನು ತಗೊಳ್ತೀವಿ. ಅದನ್ನು ನಾವು ಸರಳವಾಗಿ ಈ ರೀತಿ ಹೇಳ್ಬೋದು. ಸಂಕ್ರಾಂತಿ ಸಂದರ್ಭದಲ್ಲಿ ಶುರು ಮಾಡೋಣ ಅಂತ ಇಟ್ಕೊಂಡ್ರೆ ಸಂಕ್ರಾಂತಿಯಲ್ಲಿ ಶುರು ಮಾಡೋದು, 3.5-4 ತಿಂಗಳಿಗೆ ತೊಗೊಂಬರೋದು. ಅವು ಕರೆಕ್ಟಾಗಿ ಕೊಬ್ಬಿಟ್ಟು 11-12 ತಿಂಗಳು ವಯಸ್ಸಿಗೆ ಬರೋ ಸಂದರ್ಭಕ್ಕೆ ಬಕ್ರೀದ್ ಬಂದಿರುತ್ತೆ. ನೋಡಿ, ಮಾರುಕಟ್ಟೆ ದೃಷ್ಟಿಯಿಂದನೇ ಇದು ಮುಖ್ಯ. ಸಂಕ್ರಾಂತಿಯಲ್ಲಿ ಶುರು ಮಾಡ್ತಿದ್ವಿ, ಬಕ್ರೀದೆಲ್ಲ ಅವು ಮಾರುಕಟ್ಟೆ ಕಳಿಸ್ತಿದ್ವಿ, ಆ ಸಂದರ್ಭಕ್ಕೆ ಕರೆಕ್ಟಾಗಿ ಅವಕ್ಕೆ 11-12 ತಿಂಗಳು ಮಾರುಕಟ್ಟೆ ವಯಸ್ಸು, ಹೆಚ್ಚಿನ ಬೇಡಿಕೆ ಇರುತ್ತೆ, ಸುಲಭವಾಗಿ ಮಾರಾಟ ಆಗ್ತವೆ. ಒಂದು ಇನ್ನೊಂದು, ಈ ಗಂಡು ಕುರಿ ಮರಿಗಳನ್ನು ಕೊಪ್ಪಿಸಿದ್ರೆ, ಅದರಲ್ಲಿ ನಮ್ಮ ಸಿಂಧನೂರು ಕುರಿ ಅಂತೂ ಬೆಸ್ಟ್ ಸೂಟೆಡ್, ಭಾಳ ಒಳ್ಳೆಯ ತಳಿ. ಸೊ ಅದನ್ನು ಕೊಪ್ಪಿಸಿದ್ರೆ ನಾವು ನಮ್ಮ ಕುರಿ ತರುವ ಖರ್ಚು, ಅವುಗಳಿಗೆ ಮೇಯಿಸುವ ಖರ್ಚು, ನಮ್ಮ ಶ್ರಮವನ್ನು ಹಾಕ್ತೀವಿ, ಆ ಖರ್ಚನ್ನು ಕಳೆದು ಪ್ರತಿ ಒಂದು ಕುರಿಗೆ ಕನಿಷ್ಠ, ನಾನು ಹೇಳ್ತಾ ಇರೋದು ಕನಿಷ್ಠ, ಮತ್ತೊಮ್ಮೆ ಹೇಳ್ತೀನಿ, ಕನಿಷ್ಠ 4,000 ಆದಾಯ ಬರೀ 8 ತಿಂಗಳಲ್ಲಿ ಒಬ್ಬ ರೈತನಿಗೆ ಸಿಗುತ್ತೆ. ಇದನ್ನು ನಾವು ಅನೇಕ ವೇಳೆ ರೈತರಿಗೆ ಹೇಳೋಕೆ, ಸರ್ 4,000 ಅಲ್ಲ ಸರ್, 5,000 ಜಾಸ್ತಿನೇ ಸಿಗುತ್ತೆ ಸರ್ ಅಂತಾರೆ. ಕನಿಷ್ಠ 4 ತೊಗೊಂಡ್ರು ಒಬ್ಬ ಯುವಕ ಒಂದು 50 ಕುರಿಗಳನ್ನು ಸಾಕಿದರೆ ಬರೀ 8 ತಿಂಗಳಲ್ಲಿ 2,00,000 ಆದಾಯವನ್ನು ಗಳಿಸ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಇದು ಹೆಚ್ಚು ಯುವಕರನ್ನು ಈ ಕಡೆ ಸೆಳೆಯಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಒಂದು ಏನು ಲೆಕ್ಕಾಚಾರ ಇದೆ, ಇದು ಕಾರಣ ಆಗ್ಬೋದು ಅಂದ್ಕೊಳ್ತೇನೆ. ಜೊತೇಲಿ ಭಾಳ ಮುಖ್ಯವಾಗಿ ಯಾವುದೇ ಪಶುಪಾಲನಾ ಪದ್ಧತಿಯಲ್ಲಿ ಮಾರುಕಟ್ಟೆಗೆ ಹೋದಾಗ ಇಳಿತಾ ಇರೋದಿಲ್ಲ. ಇವತ್ತು ಕುರಿ ಮಾಂಸಕ್ಕೆ 450-500 ರೂಪಾಯಿ ಬೆಲೆ ಇದೆ ಅಂದರೆ ನಾಳೆ ಅದು 600-700 ಆಗ್ಬೋದೇ ಹೊರತು ಅದು 350 ಆಗುತ್ತೆ, 300 ಆಗುತ್ತೆ ಅಂತ ನೀವು ಯಾರೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಆ ಮಾರುಕಟ್ಟೆ ಏರು ಯಾವಾಗಲೂ ಇರೋದ್ರಿಂದ ಈ ಒಂದು ಪಶುಪಾಲನಾ ಪದ್ಧತಿಗಳು ನಮಗೆ ಒಂದು ಸ್ಥಿರವಾದಂಥ ಆದಾಯವನ್ನು ಒದಗಿಸಬಲ್ವು. ಹಾಗಾಗಿ ಯಾರು ಈ ಕಡೆ ಹೆಚ್ಚು ಒಲವನ್ನು ತೋರಿಸಿ ಇದನ್ನು ನಾವು ಸಾಕಾಣಿಕೆಯನ್ನು ಮಾಡಬೇಕಾ ಅಂತ ಹೇಳಿದರೆ ಯಾರಾದರೂ ಇಚ್ಛೆಪಟ್ಟರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಜೊತೆಯಲ್ಲಿ ನಮ್ಮ ಪಶುಪಾಲನಾ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಸಂಪರ್ಕ ಮಾಡಿ ಇವುಗಳ ಈ ಒಂದು ಕುರಿ ಸಾಕಾಣಿಕೆ ಬಗ್ಗೆ ನಾವು ನಿರಂತರವಾಗಿ ತರಬೇತಿಗಳನ್ನು ನಡೆಸ್ತಾ ಇರ್ತೇವೆ. ಈ ತರಬೇತಿಗಳಿಗೆ 3 ದಿನದ್ದು 5 ದಿನದ ತರಬೇತಿಗಳನ್ನು ಪಡೆದು ನಂತರ ಅವರು ಮುಂದಿಡೋದು ಒಳ್ಳೆಯದು. ನಾವು ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿ ತಕ್ಷಣ ಯಾವುದೋ ಕುರಿಗಳನ್ನು ತಂದು ಸಾಕೋದಕ್ಕಿಂತ ಮುಂಚೆ ಇದರಲ್ಲಿ ಇರ್ತಕ್ಕಂಥ ನಾವು ಕೆಲವು ವಿಚಾರಗಳನ್ನಷ್ಟೇ ಇಲ್ಲಿ ಚರ್ಚೆ ಮಾಡಿದ್ವಿ. ಇವುಗಳ ಸಾಧ್ಯತೆಗಳನ್ನು ಚರ್ಚೆ ಮಾಡಿ ವೈಜ್ಞಾನಿಕವಾಗಿ ಹೇಗೆ ನಾವು ಇವುಗಳನ್ನು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತನ್ನು ಯೋಚನೆ ಮಾಡಿ ಮುಂದಡಿ ಇಟ್ಟರೆ ಅವುಗಳಿಗೆ ಇದರಲ್ಲಿ ನಷ್ಟ ಆಗ್ತಕ್ಕಂಥದ್ದನ್ನು ತಪ್ಪಿಸ್ಕೊಳ್ಬೋದು. ಇಷ್ಟನ್ನು ನಾನು ಯುವಕರಿಗೆ ಅಥವಾ ಗ್ರಾಮೀಣ ಭಾಗದ ಯುವಕ ಯುವತಿಯರಿಗೆ ಮತ್ತು ರೈತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಸಂಪರ್ಕಕ್ಕೆ ಮೊಬೈಲ್ ನಂಬರನ್ನು ತಾವು ತಗೊಳ್ಬೋದು. ನನ್ನ ಮೊಬೈಲ್ ಸಂಖ್ಯೆ ಈ ರೀತಿ ಇದೆ: 9480194801263632663. ಇನ್ನೊಮ್ಮೆ ಹೇಳ್ತೇನೆ, 9480123663. ನಾನು ಡಾಕ್ಟರ್ ರಮೇಶ್ ಬಿ ಕೆ, ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪಶುತಜ್ಞ. ಡಾಕ್ಟರ್, ಇಷ್ಟೆಲ್ಲ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಎಲ್ಲ ರೈತ ಬಾಂಧವರಿಗೆ, ವಿಶೇಷವಾಗಿ ಗ್ರಾಮೀಣ ಭಾಗದ ನಿರುದ್ಯೋಗ ಯುವಕ ಯುವತಿಯರಿಗೆ ಈ ಒಂದು ವಿಷಯ ಮನವರಿಕೆಯಾಗಿದೆ ಅಂತೇಳಿ ಭಾವಿಸ್ತಾ, ಇದುವರೆಗೆ ತಾವು ನೀಡಿದಂಥ ಎಲ್ಲ ಮಾಹಿತಿಗಳನ್ನು ನಮ್ಮ ರೈತ ಬಾಂಧವರು ಪಡೆದುಕೊಂಡಿದ್ದಾರೆ. ಹಾಗೆಯೇ ಇದರ ಪ್ರಯೋಜನಗಳನ್ನು ಕೂಡ ತಾವು ಚಾಚು ತಪ್ಪದೆ ಕಡ್ಡಾಯವಾಗಿ ಪಡೆದುಕೊಳ್ಳಲಿ ಅನ್ನುವಂಥ ಆಶಯದೊಂದಿಗೆ ಡಾಕ್ಟರ್, ನಮ್ಮ ಎಲ್ಲ ಕೇಳುಗರ ಪರವಾಗಿ, ವಿಶೇಷವಾಗಿ ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇದುವರೆಗೆ ಕಡ್ಡಿ ಮೇಯಿಸುವ ಪದ್ಧತಿ ಈ ಕುರಿತು ಡಾಕ್ಟರ್ ಬಿ ಕೆ ರಮೇಶ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಿಸಿದವರು ಬಿ ಪ್ರಸಾದ್. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए. ಇನ್ನಿಲ್ಲಾ ಭಯ, ಇನ್ನಿಲ್ಲ ಚಿಂತೆ, ಸಿಕ್ಕಿದೆ ನಮಗೆ ಹೊಸ ಮಾರ್ಗ. ಮಾಡಿಸಿ ನಾವು ಬೆಳೆ ವಿಮೆಯ, ದೂರಾಗಿಸಿದೆವು ರೈತರ ಚಿಂತೆಯ. ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ ಮತ್ತು ನಿಶ್ಚಿಂತರಾಗಿ. ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ರೈತ ಮಿತ್ರರೇ, ಇನ್ನು ಕಂಸಾಳೆ ಪದಗಳನ್ನ ಕೇಳೋಣಂತ. ಮೊದಲಲ್ಲೇ ನನದೇನ ಮೊದಲೇ ಮಾದೇವಾನ, 18 ನಾಮ ದೊಡೆಯಾನ ಚೆನ್ನ ಬಸವಯ್ಯ. 18 ನಾಮ ದೊಡೆಯ ಮಾದೇವಾನ, ಒತ್ತಿನೇ ಎದ್ದು ನೆನದೇನ ಚೆನ್ನ ಬಸವಯ್ಯ. ಒತ್ತಿನೇ ಎದ್ದು ನೆನದರೆ ಮಾದೇವನ, ಒದ್ದಿದ್ದ ಪಾಪ ಪರಿಹಾರ ಬಲಗೋಲಲ್ಲಿರುವ ಬಸವಣ್ಣ ಶುಭಾಬಾಜನ್ನ ಬಸವಯ್ಯ. ಬಲಗೋಲಲ್ಲಿರುವ ಬಸವಣ್ಣ ನೆನುಧಾರೆ, ಒದ್ದಿದ್ದ ಪಾಪ ಪರಿಹಾರ ಶುಭಾಬಾಜನ್ನ ಬಸವಯ್ಯ. ಡೋಳೆಲೆಯೆ ಮುಗ್ಗೆ ತಾಳ ನಲ್ವ ಲಾಡೋಳೆ, ತಾಳ ತಂಬುರಿಗೆ ನಲಿಯವಳ ಶುಭಾಬಾಜನ್ನ ಬಸವಯ್ಯ. ನನ್ನ ತಾಳ ತಂಬುರಿಗೆ ನಲಿವಂತ ಶಾರದಾಂಬೆ, ನಾಲಿ ಬಿಡಸಮ್ಮ ಮುಗ್ಗೆ ದಂಟ ನಲ್ವಾಲ ಡೋಳೆ, ಗಂಟೆ ಸದ್ದಿಗೆ ನಲಿಯವಳಸವಯ್ಯ. ಗಂಟೆ ಸದ್ದಿಗೆ ನಲಿವಂತ ಶಾರದಾಂಬ, ಗಂಟಾಲ ತೊಳಕ ಬಿಡಸಮ್ಮ ಸುವಾಜನ್ನ ಬಸವಯ್ಯ. ಕಳಸ ಕನ್ನಡಿ ದೇವ ಬಳಸಯ್ಯ, ಹೃದಯಕ್ಕೆ ಕಳಸಕ್ಕೆ ತುಂಬುವೆ ಕಮಲ ಗುರುವಚನವ, ಒದಗಿ ಬಾರುವ ಹೃದಯಕ್ಕೆ ಸುವಾಚನ ಬಸವಯ್ಯ. ರಾಮಣ್ಣ ರಥುವೇರೆ, ಲಕ್ಷ್ಮಣ ಕುದುರೇರೆ, ತಾಯಿ ಸೀತವ್ವ ರಥವೇರೆ ಸುವಾಚನ ಬಸವಯ್ಯ. ತಾಯಿ ಸೀತವ್ವ ರಥವೇರೆ ಬರುವಾಗ, ಒಬ್ಬೊಳೆ ಹೋಗಿ ಶರಣಂದ್ರ ಸುವಾಚನ ಬಸವಯ್ಯ. ಶರಣಂದೇ ಶಿವನಿಗೆ, ಶರಣಂದೆ ಗುರುವಿಗೆ, ಶರಣ ಮಣದಿಗೆ ಶುಭಾಜನ್ನ ಬಸವಯ್ಯ. ಶರುಣಂಗೆ ಶಿವನ ಮಣದೆ ಗೌರಮ್ಮನಿಗೆ, ಶರುಣಂದ ಕಲ್ಲ ಇಡದೇನ ಶುಭಾಜನ್ನ ಬಸವಯ್ಯ. ದೇವಾರ ನೆನದಾರೆ ಭಾವತೆಯು ನಮಗಿಲ್ಲ, ಹಾವು ಕಚ್ಚಿದರೆ ಇಷವಿಲ್ಲ ಶುಭಾಜನ್ನ ಬಸವಯ್ಯ. ಹಾವು ಕಚ್ಚಿದರೆ ಇಶುವಿಲ್ಲ ಮಾದೇವ, ಸರ್ಪಾನ ಎಡೆಯಾದಾಗಿದರೆ ಭಯವಿಲ್ಲ ಶುಭಾಜನ್ನ ಬಸವಯ್ಯ. ಮತ್ತೆ ಮಾವಿನ ಪಾದ, ಮತ್ತೆ ಗುರುವಿನ ಪಾದ, ಎತ್ತುವ ತಾಯಿ ನಿನ್ನ ಶಿರುಪಾದ ಶುಭಾಜನ್ನ ಬಸವಯ್ಯ. ಎತ್ತುವ